ಆಕಾಶವಾಣಿ ಮಡಿಕೇರಿ. ಕೃಷಿ ರಂಗ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಲಿದ್ದೀರಿ, ಏಲಕ್ಕಿ ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜೆ ಅಂಕಿಗೌಡ ಅವರೊಂದಿಗಿನ ಸಂದರ್ಶನವನ್ನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಏಲಕ್ಕಿ ಬೆಳೆಯಲ್ಲಿ ಪ್ರತಿ ತಿಂಗಳು ಇಡೀ ವರ್ಷ ಯಾವ್ಯಾವ ಕೃಷಿ ಕೆಲಸಗಳನ್ನು ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂಥ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದಂಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರೇ. ನಮಸ್ಕಾರ. ಏಲಕ್ಕಿ ಬೆಳೆಯಲ್ಲಿ ಪ್ರತಿ ತಿಂಗಳು ಕೈಗೊಳ್ಳುವಂಥ ಕೃಷಿ ಕಾರ್ಯಕ್ರಮಗಳ ಅಥವಾ ಕೃಷಿ ಕೆಲಸಗಳ ಪ್ರಾಮುಖ್ಯತೆ ಏನು ಅಂತೀರಿ? ನಾವು ಏಲಕ್ಕಿಯನ್ನು ರಾಣಿ ಅಂತೇವೆ. ಸೊ ಯಾರೇ ಏಲಕ್ಕಿ ಬೆಳೀತಾ ಇದ್ರು ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮಾತ್ರ ಉತ್ತಮವಾದ ಇಳುವರಿ ಕೊಡುತ್ತೆ. ಏಲಕ್ಕಿ ಗಿಡ ಎಲ್ಲ ಕಡೆ ಬೆಳೆಯುತ್ತೆ, ಇಲ್ಲ ಅಂತಿಲ್ಲ. ಆದರೆ ಇಳುವರಿ ಬೇಕು ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿ ನೋಡ್ಕೊಬೇಕು. ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ಅಂದರೆ ಕಾಫಿ ಕರಿಮೆಣಸಿನಲ್ಲಿ ಏನು ಆದಾಯ ಬರುತ್ತೆ ನೋಡಿದಾಗ ಏಲಕ್ಕಿಯಲ್ಲಿ ಅಷ್ಟು ಆದಾಯ ಬರೋದಿಲ್ಲ ಅನ್ನೋದು ನಮ್ಮ ಜನರ ಅನಿಸಿಕೆ ಮತ್ತು ಅಭಿಪ್ರಾಯ. ಹಂಗಂತ ಹೇಳಿ ಹೌದು ಏಲಕ್ಕಿ ಕರ್ನಾಟಕದಲ್ಲಿ ತುಂಬ ಕಡಿಮೆ ಆಯಿತು, ಏಲಕ್ಕಿ ಬರೋದೇ ಇಲ್ಲ ಅನ್ನೋದು ಕೆಲವು ರೈತರು ಅದನ್ನು ಸುಳ್ಳು ಅಂತ ಮಾಡಿ ತೋರಿಸಿದ್ದಾರೆ. ಏಲಕ್ಕಿ ಏನಕ್ಕೆ ಬರಲ್ಲ ಅಂದರೆ ನಮಗೆ ಬೇರೆ ಬೇರೆ ಬೆಳೆಗಳು ಬಂತು ಮತ್ತು ನಮ್ಮಲ್ಲಿ ಜನಗಳು ಸಿಗೋದು ಕಡಿಮೆ ಆಯಿತು. ಏಲಕ್ಕಿ ನೋಡುವ ರೀತಿಯೂ ಸುದಾ ಬಹಳ ಕಡಿಮೆ ಆಗಿದೆ. ಹಿಂದೆ ಎಲ್ಲ ಏಲಕ್ಕಿ ಜೊತೆನೇ ಇರ್ತಿದ್ರಂತೆ ಜನ, ಕೆಲಸ ಮಾಡೋರು ಸುದಾ. ಸೊ ಆವಾಗ ಅವರು ಪ್ರತಿ ವಾರ ವಾರ ಸಂತೆಗೆ ಏಲಕ್ಕಿ ತೊಗೊಂಬಂದು ಮಾರಿ ಜೀವನ ನಡೆಸ್ತಿದ್ದಂಥ ಕಾಲದಲ್ಲಿ ಏಲಕ್ಕಿ ಬಹಳ ಒಳ್ಳೆಯ ಬೆಳೆ. ಅದರಿಂದಲೇ ನಮ್ಮ ಕೊಡಗಿನಲ್ಲಿ ಅಥವಾ ಕರ್ನಾಟಕದ ಮಲೆನಾಡಿನಲ್ಲಿ ರೈತರು ದೊಡ್ಡವರಾಗಿದ್ದಾರೆ. ಅದೊಂದು ಬೇಸಿಕ್ ಬೆಳೆ ಆವಾಗ. ಆನಂತರ ವಾತಾವರಣ ಚೇಂಜ್ ಆದಾಗ ಕಾಫಿ ಬಂತು, ಮೆಣಸು ಬಂತು, ಅದೆಲ್ಲ ಇವ್ರನ್ನ ಕೈ ಹಿಡಿದಿದೆ. ಆದ್ದರಿಂದ ಈ ಮಿಶ್ರ ಬೆಳೆಯಲ್ಲಿ ಪದ್ಧತಿಯನ್ನ ಅನುಸರಿಸ್ತಿದ್ದಾರೆ. ಆವಾಗ ಏಲಕ್ಕಿ ಮೇಲೆ ಮುತುವರ್ಜಿ ಕಡಿಮೆ ಆಗಿದೆ. ಹಂಗಂತ ಹೇಳಿಬಿಟ್ಟು ಏಲಕ್ಕಿ ಬೆಳೀತಾನೇ ಇಲ್ವಾ? ಇತ್ತೀಚೆಗೆ ಬೈಯರ್ ಸೆಲ್ಲರ್ ಮೀಟ್ ಅಂತ ಹೇಳಿ ಸಾಂಬಾರು ಮಂಡಳಿಯವರು ಮಾಡಿದರು. ಅವತ್ತು ನಾವೇನು ಮಾಡಿದ್ವಿ, ಏಲಕ್ಕಿಯನ್ನು ಯಾರ್ಯಾರು ಬೆಳೀತಾರೆ ಕರ್ನಾಟಕದಲ್ಲಿ, ಎಷ್ಟೆಷ್ಟು ಬೆಳೀತಾರೆ ಅಂತ ಒಂದಷ್ಟು ಡೇಟಾ ಕಲೆಕ್ಟ್ ಮಾಡಿದಾಗ ಕೆಲವು ರೈತರು 3 ಟನ್ 4 ಟನ್ 5 ಟನ್ ಬೆಳೆಯೋ ರೈತರಿದ್ದಾರೆ. ಅಂದರೆ ಒಂದೊಂದು ಹಳ್ಳಿಯಲ್ಲಿ 2-3 ಜನ ಇದ್ದಾರೆ ಅಷ್ಟೇ, ಕಡಿಮೆ ಆಗಿದೆ. ಬಿಳಿಗೇರಿಯಲ್ಲಿ ತಗೊಂಡ್ರೆ ಅಲ್ಲೊಂದು 2 ಜನ 2 ಟನ್ ಬೆಳೀತಾರೆ, 3 ಟನ್ ಬೆಳೀತಾರೆ. ಸೊ ಮಡಿಕೇರಿ ಸುತ್ತಮುತ್ತ ಇಲ್ಲೊಬ್ಬರು ಪ್ರಮೋದ್ ಅಂತ ಹೇಳಿದರೆ, ಅವರೇ ಒಂದು 3 ಟನ್ ಬೆಳೀತಾರೆ. ಸೊ ಚಟ್ಟಳ್ಳಿಯಲ್ಲಿ ನೋಡಿದಾಗ ಒಬ್ಬರು SLN ತೋಟಗಳಲ್ಲಿ 5 ಟನ್ ಬೆಳೆದಿದ್ದಾರೆ. ಈಗ ನೀವು ಸಿದ್ದಾಪುರ ಕಡೆ ಹೋದರೆ ಅಲ್ಲೊಬ್ಬರು ರಾಮಪುರಂ ಅಂತ ಹೇಳಿ ಒಂದು 1 ಟನ್ನಿಂದ 2 ಟನ್ ಬೆಳೀತಾರೆ. ಹೀಗೆ ಹುಡ್ಕೊಂಡು ಹೋಗ್ಬೇಕು. ಮೊದಲೆಲ್ಲ ಹೇಳ್ತಾ ಇದ್ರು ಎಲ್ಲ ಮನೆಯಲ್ಲೂ ಏಲಕ್ಕಿ ಬೆಳೀತಿದ್ರು. ಇತ್ತೀಚೆಗೆ ಏನಾಗಿದೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಆ ಬೆಳೆ ಮೇಲೆ ಅವರು ತಿಂಗಳು ಥರ ಕೆಲಸಗಳನ್ನು ಮಾಡಿಕೊಂಡು ಏಲಕ್ಕಿಯಲ್ಲಿ ಹಣವನ್ನು ಸುಧಾ ಮಾಡ್ತಿದ್ದಾರೆ. ಸೊ ನಾವು ಕೆಲವೆಲ್ಲ ಫೀಲ್ಡ್ ವಿಸಿಟ್ಸ್ ಎಲ್ಲ ಮಾಡಿದಾಗ ಅಥವಾ ನಾವು ರೈತರಿಗೆ ಕರ್ಕೊಂಡೋಗಿ ತೋರಿಸಿದಾಗ ಒಂದು 5 ಎಕರೆ ಆಗಿರೋರು ಇವತ್ತು 20 ಎಕರೆ ನಮ್ಗೆ ಏಲಕ್ಕಿಯಿಂದ ಆದಾಯ ಬಂದಿದೆ ಅಂತ ಹೇಳಿ ಜಾಸ್ತಿ ಮಾಡಿದ್ದಾರೆ. ಸೊ ಅಲ್ಲಿ ವ್ಯವಸ್ಥೆಗಳಿದೆ, ಮಾಡ್ತಿದ್ದಾರೆ. ಸೊ ಈ ತಿಂಗಳು ಕೆಲಸಗಳು ಅಂತ ಹೇಳಿದ್ ಬಂದಾಗ ಜನವರಿಯಲ್ಲಿ ನಾರ್ಮಲಿ ಏನಾಗುತ್ತೆ, ಮುಂಗಾರು ಪ್ರಾರಂಭದವರೆಗೆ ಗಿಡಗಳನ್ನು ನೀರು ಉಣಿಸ್ಬೇಕಾಗುತ್ತೆ. ನೀರು ಕೊಡಲಿಕ್ಕೆ ಕಾಲ ಜನವರಿ ಫೆಬ್ರವರಿಯಲ್ಲಿ ಏಲಕ್ಕಿಯನ್ನು ಒಣಗ್ಲಿಕ್ಕೆ ಬಿಡಬಾರ್ದು. ನೀರು ಕೊಡೋಕೆ ವ್ಯವಸ್ಥೆ ಇರಬೇಕು. ನಾನು ಹಿಂದೆ ಎಲ್ಲ ಹೇಳ್ತಾ ಇದ್ದೆ, ನೀರು ಕೊಡೋಕೆ ವ್ಯವಸ್ಥೆ ಇಲ್ಲದರೂ ಏಲಕ್ಕಿ ಹಾಕ್ಲೇಬೇಡಿ. ಮೇಲೇನೆ ಇರುತ್ತೆ, ಒಣಗೋಗ್ಬಿಡುತ್ತೆ, ಕಾಯಿ ಕಟ್ಟಲ್ಲ. ಆದ್ರಿಂದ ಏಲಕ್ಕಿಯಲ್ಲಿ ಲಾಭ ಬರೋಲ್ಲ, ಮನೆಗೋಸ್ಕರ ಬೆಳ್ಕೊಂಡಂಗೆ ಆಗ್ಬಿಡುತ್ತೆ. ಬಟ್ ಏಲಕ್ಕಿ ಬೆಳಿಬೇಕು, ಬೆಳೆಯೋದ್ರಿಂದ ಒಂದಷ್ಟು ಎಲ್ಲ ಮನೆಗೂ ಆಗುತ್ತೆ, ನೆಂಟರಿಗೂ ಆಗುತ್ತೆ, ಆದಾಯ ರೀತಿಯಲ್ಲಿ ಬೆಳೆದಾಗ ಚೆನ್ನಾಗಿ ಬೆಳಿಬೇಕು ಅಷ್ಟೇ. ಪ್ರತಿ ಮನೆಯಲ್ಲಿ ಏಲಕ್ಕಿ ಬೆಳಿಬೇಕು ಅನ್ನೋದು ನಮ್ದೆಲ್ಲ ಉದ್ದೇಶ. ಕೊಡಗಿರ್ಬೋದು ಅಥವಾ ನಮ್ಮ ಚಿಕ್ಕಮಗಳೂರು ಮೂಡಿಗೆರೆ, ಇದೊಂದು ಏಲಕ್ಕಿ ನಾಡೆ. ಆ ನಾಡು ಇವಾಗ ಬೇರೆ ಕಾಫಿ ಆಗಿದೆ ಅಥವಾ ಮೆಣಸಾಗಿದೆ ಅದೆಲ್ಲ ಇದೆ. ಮಲಬಾರ್ ತಳಿಗಳಿಗೆ ಫೆಬ್ರವರಿ 15 ನೀರು ಕೊಡಿ ಅಂತಾರೆ, ಸೆಕೆಂಡ್ ಫೋರ್ಟ್ ನೈಟಿಂದ ನೀರು ಕೊಡಿ ಅಂತ ಇದೆ. ಯಾಕೆ ಅಂತ ಹೇಳಿದ್ರೆ ಬೇಗ ಕೊಟ್ಬಿಟ್ರೆ ಕೊತ್ತುಗಳು ಬಂದ್ಬಿಡುತ್ತೆ, ಅದು ಹೂಗಳು ಬರ್ಲಿಕ್ಕೆ ಶುರು ಆಗಿ ಏಪ್ರಿಲ್ ಮೇ ನಲ್ಲಿ ಕಾಯ ಕಟ್ಟಲ್ಲ. ಜನವರಿಲಿ ನೀರು ಕೊಡಕ್ಕೆ ಹೋದ್ರೆ ಅಂದ್ರೆ ಗಿಡ ಒಣಗ್ಲಿಕ್ಕೆ ಬಿಡಬಾರ್ದು, ನೀರನ್ನ ತಿಂಗಳಿಗೊಮ್ಮೆ ಅಥವಾ 15 ಕೊಡ್ಬೇಕಾಗುತ್ತೆ. ಫೆಬ್ರವರಿಯಿಂದ ನೀವು 10 ಒಳ್ಳೆ ನೀರು ಕೊಟ್ರೆ ಒಳ್ಳೆ ಕಾಯಿ ಕಟ್ಟುತ್ತೆ. ಅದೇನಾಗುತ್ತೆ, ಫೆಬ್ರವರಿಯಲ್ಲಿ ಪ್ಯಾನಿಕಲ್ ಎಲಾಂಗೇಶನ್ ಅದು ಶುರುವಾಯ್ತು ಅಂತ ಹೇಳಿದ್ರೆ ಒಂದು 1 ತಿಂಗಳಲ್ಲಿ ಹೂವು ಬರ್ಲಿಕ್ಕೆ ಶುರು ಆಗುತ್ತೆ. ಅದೇ ಮಾರ್ಚ್ ಆಗ್ಬಿಟ್ಟಿರುತ್ತೆ, ಏಪ್ರಿಲ್ ಅಲ್ಲಿ ಮಳೆ ಜೊತೆ ಕೊತ್ತು ಬಂದ್ರೆ ಕಾಯಿ ಕಟ್ಟುತ್ತೆ. ಸೊ ಫೆಬ್ರವರಿ 15 ಮೇಲೆ ನೀರು ಕೊಡ್ಬೇಕು, ಇಲ್ಲಾಂದ್ರೆ ಒಣಗೆ ಹೋಗ್ಬಿಡುತ್ತೆ. ಅಲ್ಲಕ್ಕೆ ನೀರು ಕೊಡದೇ ಇದ್ನೂ ಉಳಿಸ್ಕೊಳ್ಳೋದು ಕಷ್ಟ. ಸೊ ಫೆಬ್ರವರಿಯಿಂದ ನೀರು ಕೊಡ್ಲಿಕ್ಕೆ ಮಾಡ್ಕೊಬೇಕು. ಹಂಗಂತ ಹೇಳ್ಬಿಟ್ಟು ಬೇಗ ಪ್ಯಾನಿಕಲ್ ಬರುವಷ್ಟು ಕೊಡಬಾರ್ದು, ನೋಡ್ಕೊಂಡು ಕೊಡಬೇಕು. ನಾರ್ಮಲಿ 12 ಒಂದ್ಸರಿ ನೀರು ಕೊಡಬೇಕು, 15 ಒಂದ್ಸರಿ ಕೊಡ್ಬೇಕಾಗುತ್ತೆ. 1 ಇಂಚ್ ಮಳೆ ಅಂತಾರೆ, 25 mm ಮಳೆ. ಮಿನಿ ಸ್ಪ್ರಿಂಕ್ಲರ್ ಅಲ್ಲಿ ಕೊಡ್ಬೋದು, ಡ್ರಿಪ್ಸ್ ಅಲ್ಲಿ ಕಷ್ಟ ಕಾಯಿ ಕಟ್ಟೋದು. ಬಟ್ ಗಿಡ ಉಳಿಸ್ಕೊಡ್ಲಿಕ್ಕೆ ಡ್ರಿಪ್ ಅಲ್ಲೂ ಕೊಡ್ಬೋದು, ಕಾಯಿ ಕಟ್ಟಲ್ಲ. ಸ್ಪ್ರಿಂಕ್ಲರು ಮತ್ತೆ ಮಿನಿ ಸ್ಪ್ರಿಂಕ್ಲರ್ ಅಂದ್ರೆ ಈ ಮಿಸ್ಟ್ ಟೈಪ್ ಬರ್ತಾ ಇದೆ, ಆ ತರದಗಳಲ್ಲಿ ಫೆಬ್ರವರಿ ತಿಂಗಳಿನಿಂದ ಶುರು ಮಾಡ್ಕೊಬಹುದು. ಮತ್ತೆ ಇತ್ತೀಚೆಗೆ ನೆಲ್ಲೆ ಹಣ್ಣು ಬೆಳೆಯೋರು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ತಿಂಗಳು ಕೊಡ್ಬೇಕಾಗುತ್ತೆ, ಮಳೆ ಇಲ್ಲ. ಯಾಕೆಂದ್ರೆ ಹೂವು ಮತ್ತೆ ಕಾಯಿ ಬರ್ತಾನೆ ಇರುತ್ತೆ ಅದರಲ್ಲಿ, ಅದರಿಂದ ನೀರು ನೋಡ್ಕೊಂಡು ನೋಡ್ಕೊಂಡು ಕೊಡ್ಬೇಕಾದ. ನಮ್ಮಲ್ಲಿ ಅಪ್ಪಂಗಲ 1 ಇದೆ, ಅಪ್ಪಂಗಲ 2 ಇದೆ, ISR ಅವಿನಾಶ್ ಇದೆ, ISR ವಿಜೇತ ಇದೆ, ಮತ್ತೆ ಇತ್ತೀಚೆಗೆ ISR ಮನುಷ್ಯ ರಿಲೀಸ್ ಮಾಡಿದ್ದಾವೆ. ಈ ಎಲ್ಲಾ ತಳಿಗಳಿಗೂ ಫೆಬ್ರವರಿಯಿಂದ ನೀರು ಕೊಡ್ಲಿಕ್ಕೆ ಬೇಕಾಗುತ್ತೆ. ಅಥವಾ ಮೂಡಿಗೆರೆಯಿಂದ ಮೂಡಿಗೆರೆ 1, 2, 3 ಮಾಡಿದ್ದಾರೆ. ಮತ್ತೆ ಸಕಲೇಶ್ಪುರದಲ್ಲಿ SKP-14 ಅಂತ ಹೇಳಿ ಅದೊಂದು ರಿಲೀಸ್ ಆಗಿದೆ. ಇವೆಲ್ಲ ಮಲಬಾರ್ ತಳಿಗಳು, ಇವಕ್ಕೆಲ್ಲ ಫೆಬ್ರವರಿ 2 ಚೆನ್ನಾಗಿ ನೀರು ಕೊಡಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ಸೊ ಅವಾಗ ಏನ್ ಮಾಡ್ಬೋದು ಅಂತ, ಕಟ್ಟೆ ರೋಗ ಇದ್ರೆ ತೆಗೆದಾಕ್ಬೇಕು, ಸರ್ವೆ ಮಾಡ್ಕೊಂಡು ಕಟ್ಟೆ ರೋಗ ಇಟ್ಕೋಬಾರ್ದು ತೋಟದಲ್ಲಿ. ಇತ್ತೀಚೆಗೆ ಕಡಿಮೆ ಏರಿಯಾ ಕಡಿಮೆ ಆಗಿರೋದ್ರಿಂದ ಅದು ಕಾಡೋದು ಕಡಿಮೆ ಇದ್ರೆ ತೆಗೆದಾಕ್ಬೇಕು. ಸೊ ಮಾರ್ಚ್ ತಿಂಗಳಲ್ಲಿ ಏನಾಗುತ್ತೆ, ಮುಂಗಾರು ಪ್ರಾರಂಭ ಆಗುವವರೆಗೆ 10-15 ಅಂತರದಲ್ಲಿ ಗಿಡಗಳಿಗೆ ನೀರು ಉಣಿಸ್ಬೇಕು. ಅಂದ್ರೆ ಸ್ಪ್ರಿಂಕ್ಲರ್ ಮಾಡ್ಬೋದು ಅಥವಾ ಮಿನಿ ಸ್ಪ್ರಿಂಕ್ಲರು ಅಥವಾ ಮಿಸ್ಟರ್ಸು. ಕಟ್ಟೆ ರೋಗ ಇದ್ರೆ ತೆಗೆದಾಕ್ಬೇಕು. ಒಣಗಿದ ಎಲೆಗಳನ್ನು ತೆಗೆದ ನಂತರ ಥ್ರಿಪ್ಸ್ ಕೀಟಕ್ಕೆ ಸಿಂಪಡಣೆ ಮಾಡಬೇಕು. ಅಂದ್ರೆ ಗಿಡಗಳಲ್ಲಿ ಕಾಂಡಗಳಲ್ಲಿ ಒಣಗಿದ ಎಲೆ ಇರುತ್ತೆ, ಅದ್ ಥ್ರಾಶಿಂಗ್ ಅಂತಾರೆ. ಅದನ್ನ ತೆಗೆದ್ಬಿಟ್ಟು ಥ್ರಿಪ್ಸ್ ಇರುತ್ತೆ, ಕಜ್ಜಿ ಬಂದ್ಬಿಡುತ್ತೆ ಗಿಡದ ಮೇಲೆ. ಆ ಹುಳಗಳನ್ನ ಕಂಟ್ರೋಲ್ ಮಾಡಿ ಪಿಪ್ರೋನಿಲ್ SC 1 ml ಪ್ರತಿ ಲೀಟರ್ನಲ್ಲಿ ಕರಗಿಸಿ ಸಿಂಪಡಣೆ ಮಾಡಬಹುದು. ಅಥವಾ ಒಂದು ಆರ್ಗ್ಯಾನಿಕ್ ಸ್ಪೈನೋಸೈಡ್ ಅಂತ ಇದೆ, ತುಂಬಾ ಕಾಸ್ಟ್ಲಿ, 45% SC ಅಂತಾರೆ. ಅದು 0.3 ml ನೀವು ಅದು 1 ಲೀಟರ್ ಹಾಕಿದ್ರೆ ತುಂಬಾ ಕಾಸ್ಟ್ಲಿ. ಸೊ 0.3 ಅಂದ್ರೆ 3 ಪಟ್ಟು ಕಡಿಮೆ ಆಗುತ್ತೆ, ಅಂದ್ರೆ 10 ಲೀಟರ್ ನೀರಿಗೆ 3 ml ಆ ಪ್ರಮಾಣದಲ್ಲಿ. ಅಂದ್ರೆ 1 ಲೀಟರ್ ತಂದ್ರೆ ನೀವು ಬ್ಯಾರಲ್ ಆಗುತ್ತೆ, ಆಲ್ಮೋಸ್ಟ್ 1.5 ಎಕರೆ ಅಷ್ಟು ಕವರ್ ಮಾಡಬಹುದು. ಇದು 0.3 ml 1 ಲೀಟರ್ನಲ್ಲಿ ಆಲ್ಮೋಸ್ಟ್ 1 ಎಕರೆ ಕವರ್ ಆಗುತ್ತೆ. 60-60-60 ಹಾಕೊಂಡು 10 ಎಕರೆ ಕವರ್ ಆಗುತ್ತೆ. ಆ ರೀತಿ ಸಿಂಪಡಣೆ ಮಾಡಬಹುದು, ಕಾಸ್ಟ್ಲಿ ಇದೆ. ಮತ್ತೆ ಕಾಯಿ ಕೊರಕ ಏನಾದ್ರು ಕಂಡ್ರೆ ಕ್ವಿನಾಲ್ಫಾಸ್ ಇದೆ, 2 ml/L ನಾರ್ಮಲಿ ಪ್ರತಿ ಬ್ಯಾರಲ್ಗೆ 400 ml ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. 1/2 ಲೀಟರ್ ಹಾಕೊಳ್ತಾರೆ ಜನರಲ್ ಆಗಿ, ಅದು 120 ಲೀಟರ್ ಎಲ್ಲ ಇರುತ್ತೆ ಅಂತಾರೆ. ಸೊ ಅಷ್ಟು ಹಾಕೊಂಡು ಸಿಂಪಡಣೆ ಮಾರ್ಚ್ ಅಲ್ಲಿ. ಅವಾಗ ಏನಾಗುತ್ತೆ ಅಂದ್ರೆ ಕಜ್ಜಿಕಾಯಿ ಬರಲ್ಲ, ಮಾರ್ಚ್ ಅಲ್ಲಿ ಮಾಡದೇ ಇದ್ರೆ ಕಾಯಿ ಬಂದ್ಮೇಲೆ ಕಜ್ಜಿಕಾಯಿ ಆಗುತ್ತೆ, ಅಲ್ಲಿವರೆಗೆ ಗೊತ್ತು ಆಗೋದಿಲ್ಲ. ಅವ ಯಾವಾಗ್ಲೂ ಹೇಳೋದು ಮಾರ್ಚ್ ಏಪ್ರಿಲ್ ನಲ್ಲಿ ಹುಳಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು ಏಲಕ್ಕಿಯಲ್ಲಿ, ಇಲ್ಲ ಕಜ್ಜಿಕಾಯಿ ಹೋಗಿ ಮಾರ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಮ ತೋಟದಲ್ಲೆಲ್ಲ ಬರೀ ಕಜ್ಜಿಕಾಯಿ ಅಂತ. ಸೊ ಅದೇಕೆ ಏನಾಗುತ್ತೆ ಅಂದ್ರೆ ಫೆಬ್ರವರಿ ಮಾರ್ಚ್ ಅಲ್ಲಿ ಅವ್ರು ಏನು ಮಾಡಿರಲ್ಲ, ಬೇರೆ ಕೆಲಸ ಇರುತ್ತೆ, ಕಾಫಿ ಕುಯ್ಯೋದು ಆಗಿರೋ ಕೆಲಸಗಳಲ್ಲೆಲ್ಲ ನಿಯಂತ್ರಣ ಆಗ್ಬಿಟ್ಟಿರ್ತಾರೆ, ಏಲಕ್ಕಿ ತೋಟಕ್ಕೆ ಗಮನ ಕೊಡೋದಿಲ್ಲ. ಏಲಕ್ಕಿಯಲ್ಲಿ ಯಾರು ಆದಾಯ ಬರುತ್ತೆ ಅವ್ರು ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಕೆಲವರು ಯಾವುದು ಆದಾಯ ಬರುವುದಿಲ್ಲ, ಕಡಿಮೆ ಬೆಳೀತಾರೆ, ಅವರೆಲ್ಲ ಮಾಡ್ತಾ ಇಲ್ಲ. ಇದನ್ನ ಮಾಡಿದ್ರೆ ಕಜ್ಜಿಕಾಯಿಯನ್ನ ಮ್ಯಾನೇಜ್ ಮಾಡಬಹುದು. ಏಪ್ರಿಲ್ನಲ್ಲಿ ತಿರುಗಾ ನೀರು ಕೊಟ್ಕೊಂಡು ಮುಂದುವರಿಸ್ಕೋಬೇಕು, ಕಟ್ಟೆ ಪೀಡಿತ ಗಿಡಗಳನ್ನು ತೆಗೆದಾಕ್ಬೇಕು. ಒಣಗಿದ ಎಲೆ ಮೇಲೆ ಥ್ರಿಪ್ಸ್ ಕಂಡ್ರೆ ಅದನ್ನ ತಿರುಗಾ ಸಿಂಪಡಣೆ ಮಾಡಿ. ಮಾರ್ಚ್ ಏಪ್ರಿಲ್ನಲ್ಲಿ ಬಹಳ ಮುಖ್ಯ. ಇನ್ನೇನು ಮೇನಲ್ಲಿ ನೀರು ಕೊಟ್ಕೊಂಡಿರ್ಬೇಕು. ಎರಡನೇದು ಕಟ್ಟೆ ಗಿಡ ಇದ್ರೆ ತೆಗಿಬೇಕು. ನಾರ್ಮಲಿ ತಿಂಗಳು ತಿಂಗಳಿಗೆ ಸರ್ವೆ ಮಾಡಿ ಅಂತೇವೆ, ಕಟ್ಟೆ ಇದ್ರೆ ತೆಗಿಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ಸ್ಪ್ರೆಡ್ ಹಾಕೊಂಡು 2 to the power of n ಸಿಸ್ಟಮ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ, ಅದು ಸ್ಪ್ರೆಡ್ ಆಗಿ ತೋಟ ಎಲ್ಲ ಕಟ್ಟೆ ಆಗ್ಬಿಡುತ್ತೆ. ಅದರಿಂದ ಅದನ್ನ ಸರ್ವೆ ಮಾಡಿ ತೆಗಿರಿ ಅಂತೀವಿ. ಒಂದು ತೋಟಕ್ಕೆ ಒಂದು ನಾರ್ಮಲಿ 1 kg ಒಂದು ಗಿಡಕ್ಕೆ ಮಣ್ಣಿನ ರಸಸಾರ ನೋಡಿಕೊಂಡು, ಅದು 5 ಕಡಿಮೆ ಇರಬಾರ್ದು, ಅದಕ್ಕಿಂತ ಜಾಸ್ತಿ ಇರೋದು ನೋಡ್ಕೋಬೇಕು. 1 kg ಕೊಟ್ಟರೆ ಸಾಕಾಗುತ್ತೆ. ಹೊಸದಾಗಿ ನಾಟಿ ಮಾಡುವ ಪ್ರದೇಶಗಳಲ್ಲಿ ಗುಂಡಿ ತೆಗಿಬೇಕು. ನಾರ್ಮಲಿ ಏನು ಹೇಳ್ತವೆ ಅಂದರೆ 1.5 ಅಡಿ ತೆಗಿರಿ ಅಂತವೆ. ಸೊ ಈಗ ಮೈಸೂರು ಟೈಪು ಅಂದರೆ ನೆಲ್ಲೆಹಾನಿ ಅದೆಲ್ಲ ನೆಡುವಂಥವ್ರು 3 ಅಡಿ ತೆಗಿಬೇಕು ಗುಂಡಿ, ಅಥವಾ 2.5 ಅಡಿ ಒಂದು ಸ್ವಲ್ಪ ದೊಡ್ಡ ಗುಂಡಿ ತೆಗಿಬೇಕು. ಅದಕ್ಕೆ 3 ಮೀಟ್ರ್ ಅಂತರ ಅದಕ್ಕೆ. ಚೆನ್ನಾಗಿ ಬೆಳೆಯೋರಿಗೆ 12 ಬೇಕು ಒಂದು ಗಿಡದಿಂದ ಗಿಡಕ್ಕೆ. ಸುಮಾರು ಬೆಳೆಯೋರಿಗೆ 10 ಸಾಕು. ಮಲಬಾರ್ ತಳಿಗಳಾದ್ರೆ 2 ಮೀಟರ್ 2 ಮೀಟರ್ ಅಥವಾ ಒಂದು 6.5 ರಿಂದ 7 ಅಡಿ ಅಂತರದಲ್ಲಿ ನಾವು ಗುಂಡಿಗಳನ್ನ ಮಾಡಿಕೊಂಡು ಅದು 1.5 ಅಡಿ 1.5 ಅಡಿ ಗುಂಡಿ ತೆಗಿಬೇಕು. ಗುಂಡಿಗೆ ಏನ್ ಹಾಕ್ಬೇಕು ಅಂತ ಹೇಳಿದ್ರೆ ಅದು ಮೇಲ್ಮಣ್ಣನ್ನ ಹಾಕಿ, ಒಂದಷ್ಟು ಕಾಂಪೋಸ್ಟ್ ಇದ್ರೆ ಕಾಂಪೋಸ್ಟ್ ಹಾಕಿ, ನೀಮ್ ಕೇಕ್ ಇದ್ರೆ ನೀಮ್ ಕೇಕ್ ಹಾಕಿ, ಟ್ರೈಕೋಟರ್ಮ ಹಾಕಿ ಮುಚ್ಕೋಬೇಕು. ಸೊ ನೆಡ್ಬೇಕಾದ್ರೆ ಒಂದ್ ಸ್ವಲ್ಪ ನೀವು ಪೋರೇಟು ಅಥವಾ ನೆಮಟಿಸೈಡ್ಸ್ ಅಂತದನ್ನ ಹಾಕ್ಬಿಟ್ಟು ಹುಳಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಅದನ್ನ ನೆಡ್ಬೇಕಾದಾಗ. ಸೊ ಬಟ್ ಆ ಗುಂಡಿಯಿಂದ ನೀವು ಮೇನ್ ಅಲ್ಲಿ ರೆಡಿ ಮಾಡ್ಕೊಂಡಿದ್ರೆ ಒಳ್ಳೇದು. ಅಂದ್ರೆ ತೋಟದಲ್ಲಿ ನೆರಳು ನಿಯಂತ್ರಣ ಮಾಡ್ಕೊಬೇಕು, ಸ್ವಚ್ಛ ಮಾಡ್ಕೊಬೇಕು, ಕಳೆ ತೆಗೆದಿರ್ಬೇಕು, ಮಾರ್ಕ್ ಮಾಡ್ಕೊಬೇಕು, ಮತ್ತೆ ಗುಂಡಿ ಹೊಡಿಬೇಕು, ಗುಂಡಿ ತುಂಬಿಸಿರ್ಬೇಕು, ಮತ್ತೆ ಏನೇನ್ ಬೇಕು ಅದನ್ನು ಬೇಕಾದ್ರೆ ಹಾಕಿ ತುಂಬಿಸಿ ಇಟ್ಟುಕೊಂಡಿದ್ರೆ ನೆಕ್ಸ್ಟ್ ನೆಡ್ಬೇಕಾದಾಗ ನೆಡಬಹುದು. ಜೂನ್ ತಿಂಗಳಲ್ಲಿ ನೆಡಬಹುದು. ಮೇನ್ ಅಲ್ಲಿ ರೆಡಿ ಇದ್ರೆ ನಮ್ಮ ರೈತರು ಏನ್ ಮಾಡ್ತವೆ ಅಂದ್ರೆ ಗಿಡ ತಂದ್ಬಿಟ್ಟು ಆಮೇಲೆ ಗುಂಡಿ ಹೊಡಿಯೋಕೆ ಹೋಗ್ತೇವೆ, ಅವಾಗ ಮಳೆನೂ ಶುರುವಾಗಿರುತ್ತೆ. ಸೊ ಅದಕ್ಕೇನೆ ಅದೇ ಗುಂಡಿಗೆ ನೆಟ್ಬಿಟ್ಟು ಕೆಲವು ಟೈಮಲ್ಲಿ ಕೊಳೆ ಜಾಸ್ತಿ ಬರುತ್ತೆ, ಗುಂಡಿ ತುಂಬಿದ ಮೇಲೆ ಇಳಿಯುತ್ತೆ, ತಿರ್ಗಾ ಮಣ್ಣು ಹಾಕ್ಬೇಕು. ಆಮೇಲೆ ನೆಟ್ರೆ ಏನೋ ಆಗೋದು ಕಡಿಮೆ, ಮತ್ತೆ ನೀರು ಸಣ್ಣ ಚರಂಡಿ ಮಾಡಿಕೊಟ್ರೆ ನೀರು ನಿಲ್ದಂಗೆ ನೋಡ್ಕೋಬೇಕು. ಮುಖ್ಯ ಬೆಳೆ ಆಗದೆ ಇರೋದ್ರಿಂದ ಇವತ್ತು ನೆಡಬೇಕು ಅಂದ್ರೆ ತರ್ತಾ ಇದ್ದಾರೆ, ನೆಡ್ತಿದ್ದಾರೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ, ಅದು ಗುಂಡಿ ಇಳಿದು ಬಿಡುತ್ತೆ ನೆಟ್ಟಿದ ಜೊತೆ ಇದೆ. ಅವಾಗ ಅಲ್ಲೇ ಹೋಗಿ ನೀರು ನಿಲ್ಲುತ್ತೆ, ನೀರು ನಿಂತ ಕೊಳೆ ಬರುತ್ತೆ. ಅವತ್ತಿಗೆ ಏನ್ ಹೇಳ್ತಾರೆ, ಮಳೆಗಾಲದಲ್ಲಿ ಗುಂಡಿ ನೆಡಬಾರ್ದು ಸರ್ ಅಂತ. ನಮ್ಮ ವಿಜ್ಞಾನಿಗಳಿಗೆ ನಾನೇ ಹೇಳ್ತಾ ಇದ್ದೀನಿ, ಮಳೆಗಾಲದಲ್ಲೇ ನಡಿಯಪ್ಪ, ಯಾಕಂದ್ರೆ ಮಳೆ ನಿಂತ ಮೇಲೆ ನೆಟ್ರೆ ನೀರು ಹಾಕೋದು ಭಾರಿ ಕಷ್ಟ. ಮತ್ತೆ ನಾವು ಇತ್ತೀಚೆಗೆ ಕಂದುಗಳನ್ನ ನೆಡ್ತಾ ಇದಾವೆ, ಕಂದುಗಳು ಮಳೆ ಇಲ್ಲದೆ ಇದ್ರೆ ಒಣಗೆ ಹೋಗ್ಬಿಡ್ತವೆ. ಅದು ಬೇರ್ ಬರೋಕೆ 1 ತಿಂಗಳು ತಗೊಳ್ಳೋದು, ಹಂಗೋ ಹಿಂಗೋ 20-30 ಹೊಸ ಬೇರ್ ಬರಬೇಕು. ಬ್ಯಾಗಿಂದ ನೆಟ್ರೆ ಪರವಾಗಿಲ್ಲ, ತಾಯಿ ಗುಣಗಳು ಇರೋದಿಲ್ಲ, ವ್ಯತ್ಯಾಸ ಇದೆ, ಅದರಿಂದ ನೆಡಬೇಡಿ ಅಂತವೆ. ಬಟ್ ಕಂದು ನೆಡೋದ್ರಿಂದ ನನ್ನ ಪ್ರಕಾರ ಜೂನ್ 15 ಮೇಲೆ ಒಂದು ಜುಲೈ 15 ನೆಟ್ಬಿಟ್ಟು ಸ್ವಲ್ಪ ನೀರು ನಿಲ್ದಂಗೆ ನೋಡಿಕೊಂಡ್ರೆ 90% ಸರ್ವೈವ್ ಆಗುತ್ತೆ. ಒಂದು 10% ಕೊಳೆ ಬಂದು ಹೋದ್ರು ಸೆಪ್ಟೆಂಬರ್ನಲ್ಲಿ ತಿರುಗ ನೆಟ್ಕೋಬಹುದು. ಸೊ ತೋಟದಲ್ಲಿ ಗ್ಯಾಪ್ ಅನ್ನು ಉಳಿಸ್ಕೊಂಡಂಗೆ ನೋಡ್ಬೋದು. ಅದು ಗಿಡ ನೆಡೋದು ಮೇನಲ್ಲಿ. ಸೊ ಮೇನಲ್ಲಿ ತೋಟಗಳಲ್ಲಿ ಗಿಡ ನೆಡೋದೊಂದಿರುತ್ತೆ, ಮತ್ತೆ ತೋಟದ ನಿರ್ವಹಣೆಯಲ್ಲಿ ಒಂದು ಬೋರ್ಡೋ ಹೊಡ್ಕೋಬೇಕಾಗುತ್ತೆ ಎಲೆ ಕೊಳೆ ನಿಯಂತ್ರಣಕ್ಕೆ, ಮತ್ತೆ ಕಾಪರಾಕ್ಸಿ ಕ್ಲೋರೈಡ್ ಡ್ರಂಚಿಂಗ್ ಮಾಡ್ಬೇಕಾಗುತ್ತೆ ಇದು ರೈಸೋಮ್ ರಾಡ್ ರೋಗ ಬರ್ದಂಗೆ. ಮತ್ತೆ ನೀರು ನಿಲ್ದಂಗೆ ಚರಂಡಿ ವ್ಯವಸ್ಥೆ ಮಾಡ್ಕೊಂಡು ಮೇನಲ್ಲಿ ಕ್ಲೀನ್ ಮಾಡ್ಕೊಬೇಕು. ಮೇನಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಜೂನಲ್ಲಿ ತುಂಬಿದ ಮೇಲೆ ಹೋಗಿ ಕ್ಲೀನ್ ಮಾಡಿದ್ರೆ ಆಗ್ಲೇ ರೋಗ ಬಂದಿರುತ್ತೆ. ಅಟ್ಲೀಸ್ಟ್ ಮೇ ಜೂನಲ್ಲಿ ಕ್ಲೀನ್ ಆಗಿದ್ರೆ ಇದು ಬರೋದು ಕಡಿಮೆ. ಸೊ ಅದೇ ತರ ಮೇನಲ್ಲಿ ಒಂದು ಇನ್ಸೆಕ್ಟಿಸೈಡ್ ಸುತ್ತ ಸ್ಪ್ರೇ ಮಾಡ್ಕೊಬಹುದು, ತ್ರಿಪ್ಸ್ ಬರ್ದಂಗೆ. ಸ್ಪೈನೋಸೈಡ್ ಮತ್ತೆ ಪಿಪ್ರೋನಿಲ್ ಇದೆ, ಇದು ಯಾವ್ದಾದ್ರು ಒಂದು ಕೀಟನಾಶಕವನ್ನು ಅಲ್ಲೇ ತೆಗೆದು ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಚೆನ್ನಾಗಿ ಸಿಗುತ್ತೆ. ಬಟ್ ಮಾಡಬೇಕು ಅಂತ ಮನಸ್ಸಿರ್ಬೇಕು. ಇಲ್ಲಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಕೀಟ ನಿರ್ವಹಣೆ ಬಹಳ ಮುಖ್ಯವಾದ ಕೆಲಸ. ಇಲ್ಲಾಂದ್ರೆ ಕಜ್ಜಿಕಾಯಿ ಬರುತ್ತೆ, ಮಾರ್ಕೆಟ್ಗೆ ಹೋದಾಗ ಬೇಜಾರಾಗುತ್ತೆ. ಅವನು 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಕಡಿಮೆ ಕೊಡ್ತಾನೆ 90 ರೇಟ್ಗಿಂತ, ಅದು ಬೇಜಾರಾಗುತ್ತೆ. ಅದು ಬೇಡ ಅಂತ ಹೇಳಿದ್ರೆ ಈ ಮಾರ್ಚ್ ಏಪ್ರಿಲ್ ಮೇನಲ್ಲಿ ತೋಟಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡ್ರೆ ಕೀಟ ನಿರ್ವಹಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಜೂನ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡ ನೆಡ್ಲಿಕ್ಕೆ ಶುರು ಮಾಡಿ ಅಂತವೆ. ಸೊ ರಸಗೊಬ್ಬರ ಹಾಕೊಬೇಕು, ಕಾರ್ಬೋಫ್ಯೂರಾನು ಅಥವಾ ಪ್ಯೂರಿಡಾನು, ಮತ್ತೆ ಇತ್ತೀಚೆಗೆ ಏನಾಗಿದೆ ಈ ಕೆಮಿಕಲ್ಸ್ಗಳೆಲ್ಲ ಬ್ಯಾನ್ ಆಗಿದಾವೆ. ಸೊ ಅದರಿಂದ ಈಗ ಕೆಲವು ಪ್ಲೂರೋಫೈರಮ್ ಅಂತೇಳಿ ಎಲ್ಎಂ ಪ್ರೈಮ್ ಅಂತ ಮಾರ್ತಾರೆ, ಅದು 1 ml/L ಒಂದು 3 ಲೀಟರ್ ಗುಂಡಿಗೆ ಹಾಕೊಂಡ್ರೆ ನೆಮಟೋಡ್ಸು ಬೇರು ಗಂಟು ಹುಳುಗಳನ್ನ ನಿಯಂತ್ರಣ ಮಾಡ್ಕೊಬಹುದು. ಅಥವಾ ಬೇವಿನ ಹಿಂಡಿ ಹಾಕೋಬಹುದು, ಮತ್ತೆ 100 ಗ್ರಾಮ್ ರಾಕ್ ಪಾಸ್ಫೇಟ್, 50 ಗ್ರಾಮ್ ಬೇವಿನ ಹಿಂಡಿ, ಒಂದು 15 ಗ್ರಾಮ್ ಕಾರ್ಬೋಫ್ಯೂರಾನು, ಸಾವಯವ ಗೊಬ್ಬರ ಒಂದು 15 kg, ಮೇಲ್ಮಣ್ಣು ಇದೆಲ್ಲ ಹಾಕಿ ಗುಂಡಿಯನ್ನ ಚೆನ್ನಾಗಿ ಇಟ್ಕೊಂಡಿದ್ರೆ ಒಂದು 6 ತಿಂಗಳು ಸಪೋರ್ಟ್ ಮಾಡುತ್ತೆ. ಗುಂಡಿಲಿ ಹಾಕಿರೋ ವಸ್ತುಗಳು ಏನು ಹಾಕದೆ ಇದ್ರೆ ನೀವು 30 ದಿನಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಡ್ಬೇಕು. 30 ದಿನಕ್ಕೆ 30 ಗ್ರಾಮ್ ಕೊಡಿ, 40 ದಿನಕ್ಕೆ 40 ಗ್ರಾಮ್ ಕೊಡಿ, 50 ದಿನಕ್ಕೆ 50 ಗ್ರಾಮ್ NPP ಮಿಕ್ಸ್ಚರ್ ಕೊಟ್ರೆ ತೋಟ ಚೆನ್ನಾಗಿ ಬರುತ್ತೆ. ಮತ್ತೆ ಏನ್ ಗೊತ್ತಾ, ನೆಟ್ಟು ಗಿಡ ಆ ವರ್ಷ ಕವರ್ ಆಗ್ಬೇಕು ತೋಟ, ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಈ ಏಲಕ್ಕಿ ಬೆಳೆಯೋದೇ ದೊಡ್ಡ ಕೆಲಸಪ್ಪ, ಬರೀ ಕೀಟ ಬರುತ್ತೆ, ಬರೀ ಕಳೆ ಬರುತ್ತೆ, ಕಳೆ ಹೊಡೆದು ಸಾಕಾಯ್ತು, ಇವೆಲ್ಲ ನಾವು ನೋಡ್ತಾ ಇದ್ದೇವೆ. ಹಿಂದೆ ಎಲ್ಲ ಏನಾಗ್ತಾ ಇದ್ದು ನೆಟ್ರೆ ಬಂದ್ಬಿಡ್ತಾ ಇತ್ತು, ಇತ್ತೀಚೆಗೆ ನೆಟ್ರೆ ಬರ್ತಾ ಇಲ್ಲ. ಅದರಿಂದ ಅದಕ್ಕೆ ನ್ಯೂಟ್ರಿಯೆಂಟ್ ಬೇಕಿದ್ ಕೊಡ್ಬೇಕಾಗತ್ತೆ. ಸೊ ಕಾಂಪೋಸ್ಟ್ ಕೊಡೋಕ್ಕಾದ್ರೆ ಕಾಂಪೋಸ್ಟ್ ಕೊಡೋದು ಕಷ್ಟ ಆಗ್ಬಿಟ್ಟಿದೆ ಇವಾಗ. ಸೊ ಅದರಿಂದ ನ್ಯೂಟ್ರಿಯೆಂಟ್ ಕೊಟ್ಬಿಟ್ಟು ನಿಮ್ಮ ತೋಟಗಳನ್ನು ಕವರ್ ಮಾಡ್ಕೊಳ್ಳಿ, ವ್ಯವಸ್ಥೆ ಮಾಡ್ಕೊಬೇಕು. ಆರ್ಗ್ಯಾನಿಕ್ ವ್ಯವಸ್ಥೆ ಇದ್ರೆ ಕೊಡಿ, ಜೀವಾಮೃತ ಕೊಡ್ಬೋದು, ಕಾಂಪೋಸ್ಟ್ ಸ್ಲರಿ ಕೊಡ್ಬೋದು, ಎಲ್ಲ ಕೊಟ್ಟು ಒಟ್ಟು ಮೊದಲನೇ ವರ್ಷ 2 ಮೀಟರ್ ದೂರದಲ್ಲಿ ನೆಟ್ಟಿದ್ರೆ ತೋಟ ಕವರ್ ಆಗ್ಬೇಕು. ಅಂದ್ರೆ ಗಿಡಗಳು ಚೆನ್ನಾಗಿ ಬೆಳೆದು ವ್ಯಾಪಿಸ್ಕೋಬೇಕು, ವ್ಯಾಪಿಸ್ಕೋಬೇಕು, ಕಳೆ ಬರಬಾರ್ದು. ಎರಡನೇ ವರ್ಷ ಕಳೆ ಇರಬಾರ್ದು ತೋಟದಲ್ಲಿ. ಆದ ರೀತಿ ಅಲಕ್ಕಿ ಬೆಳೆದ್ರೆ ಸಕ್ಸಸ್, ಲಾಭದಾಯಕನೂ ಆಗುತ್ತೆ, ಚೆನ್ನಾಗೂ ಕಾಣುತ್ತೆ, ಖುಷಿ ಆಗುತ್ತೆ, ಕೆಲಸ ಜಾಸ್ತಿ ಮಾಡ್ತೀವಿ, ಮತ್ತೆ ಇಳುವರಿನ ಜಾಸ್ತಿ ಬರುತ್ತೆ. ಯಾವಾಗ ನಮಗೆ ಅದು ಬರುವುದಿಲ್ಲ, ಎರಡನೇ ವರ್ಷದಲ್ಲಿ ಕವರ್ ಆಗುದಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಅದ್ರ ಜೊತೆಗೆ ಈಗಾಗಲೇ ತೋಟಗಳಲ್ಲಿ ಗೊಬ್ಬರದ ನಿರ್ವಹಣೆ ಮಾಡ್ಕೊಬೇಕಾಗುತ್ತೆ. ಸೊ 37.5 75 ಕೆಜಿ ಎನ್ ಪಿ ಕೆ ಪ್ರತಿ ಹೆಕ್ಟರ್ ಮಳೆ ಆಶ್ರಿತ ತೋಟಗಳಿಗೆ ಕೊಡಬೇಕಾಗುತ್ತೆ. ಒಂದು 5 ಕೆಜಿ ಅಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗುತ್ತೆ ಅಥವಾ ಕಾಂಪೋಸ್ಟ್ ಕೊಡಬೇಕು. ಸೊ ಗೊಬ್ಬರ ಅಂತ ಹೇಳಿದಾಗ ನಾವಿ ನಾರ್ಮಲಿ ಏನ್ ಹೇಳ್ತೇವೆ ಅಂದ್ರೆ ಒಂದು 2 ಬ್ಯಾಗ್ ಯೂರಿಯಾ, 3 ಬ್ಯಾಗು ಅಥವಾ 4 ಬ್ಯಾಗು ರಾಕ್ ಫಾಸ್ಫೇಟು, ಒಂದು 3 ಬ್ಯಾಗು ಪೊಟ್ಯಾಶ್ ಮಿಕ್ಸರ್ ಅನ್ನ ಕೊಡುವುದು. ಸೊ ಡಿ ಎ ಪಿ ಆದರೆ ಒಂದು 2 ಬ್ಯಾಗ್ ಯೂರಿಯಾ, 2 ಬ್ಯಾಗು ಡಿ ಎ ಪಿ, 3 ಬ್ಯಾಗ್ ಪೊಟ್ಯಾಶ್ ಮಿಕ್ಸರ್ ಹಾಕಿ. ಡಿ ಎ ಪಿಯಲ್ಲಿ ಪಿ ಜಾಸ್ತಿ ಇರುತ್ತೆ. ಸೊ ಒಂದು 2 ಬ್ಯಾಗು 3 ಬ್ಯಾಗು ಮಿಕ್ಸರು, 6 ಬ್ಯಾಗು ಮಿಕ್ಸರ್ ಮಾಡಿ ತೋಟಕ್ಕೆ ಹಾಕೊಂಡು ಹೋದ್ರೆ ಒಂದು ಗಿಡಕ್ಕೆ 250-300 ಗ್ರಾಮ್ ಅಷ್ಟು ಕೊಡ್ಬೋದು. ಸೊ ಗೊಬ್ಬರದ ಪ್ರಮಾಣದಲ್ಲಿ ಗಿಡ ನೋಡ್ಕೊಂಡು ಕೊಡೋದು ಒಳ್ಳೇದು. ಮಳೆ ಆಶ್ರಿತ ಪ್ರದೇಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಗೊಬ್ಬರ ಜಾಸ್ತಿ ಮಾಡಿಕೊಂಡು ಬೇಗ ಕವರ್ ಮಾಡ್ಕೊಳ್ಳೋದು ಒಳ್ಳೇದು. ಇಷ್ಟು ಗೊಬ್ಬರದ ನಿರ್ವಹಣೆ ಮತ್ತೆ ಪೋಷಕಾಂಶಗಳ ನಿರ್ವಹಣೆಗೆ ಅದ್ರ ಜೊತೆಗೆ ISR ಕಾರ್ಡಮಮ್ ಸ್ಪೆಷಲ್ ಅದು 1 ಕೆಜಿ 200 ಲೀಟರ್ 5 ಗ್ರಾಮ್ ಪರ್ ಲೀಟರ್ ಅಂತೀವಿ, ಪ್ಲಸ್ 19 ಆಲ್ 1 ಕೆಜಿ ಒಂದೊಂದು ಕೆ ಜಿ ಹಾಕ್ಬಿಟ್ಟು ಸಿಂಪಡಣೆ ಮಾಡಿಕೊಂಡ್ರೆ ಪಿಳ್ಳೆಗಳು ಬೇಗ ಬರ್ತವೆ. ಇಳುವರಿಯಲ್ಲಿ 15-20% ಇಳುವರಿ ಜಾಸ್ತಿ ಆಗುತ್ತೆ ವರ್ಷಕ್ಕೆ 2 ಸಾರಿ, ಜೂನ್ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ 2 ಮಾಡಿದರೆ ಕ್ವಾಲಿಟಿನೂ ಸಿಗುತ್ತೆ, ಸೈಜ್ ಚೆನ್ನಾಗುತ್ತೆ. ಸೊ ಕೊಳೆ ರೋಗ ಪ್ರದೇಶಗಳಲ್ಲಿ ಅಂದ್ರೆ ನೆರಳು ಜಾಸ್ತಿ ಇರೋ ಪ್ರದೇಶಗಳಲ್ಲಿ ಬೋರ್ಡ್ ಹೊಡ್ಕೊಬೇಕು, ಕಟ್ಟೆ ಏನಾದ್ರು ಇದ್ರೆ ತೆಗಿಬೇಕು, ಮತ್ತೆ ಕಾಲುವೆಗಳನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು, ಮತ್ತೆ ಕಾಪರ್ ಆಕ್ಸಿಕ್ಲೋರೈಡ್ ಡ್ರಂಚಿಂಗು ಆಗಿರ್ಬೇಕು. ಮೇನ್ ಅಲ್ಲಿ ಮಾಡಲಿಲ್ಲ ಅಂದ್ರೆ ಜೂನ್ ಅಲ್ಲಿ ಆದ್ರೂ ಮಾಡಬೇಕು. ಮಳೆ ಬರ್ತಾ ಇರುತ್ತೆ ಕೊಳೆ ರೋಗ ಪ್ರದೇಶಗಳಿದ್ದಾಗ ಅದನ್ನ ಮಾಡ್ಕೊಬೇಕು. ಜುಲೈನಲ್ಲಿ ಏನಾಗುತ್ತೆ, ಕಟ್ಟೆ ಗಿಡಗಳನ್ನು ಇದ್ರೆ ತೆಗಿಬೇಕಾಗುತ್ತೆ. ಆಗಸ್ಟ್ ನಲ್ಲಿ ಸುದ ಕಟ್ಟೆ ಗಿಡ ಇದ್ರೆ ಮಂತ್ಲಿ ಸರ್ವೆ ಮಾಡ್ಬೇಕಂತ ಇದೆ. ಸೊ ಇತ್ತೀಚೆಗೆ ಕಡಿಮೆ ಅಂದ್ರೆ ಇವೆಲ್ಲ ಏಲಕ್ಕಿ ಅಷ್ಟು ಜೋರಾಗಿ ಯಾರು ಬೆಳೀತಾ ಇಲ್ಲ. ಸೊ ಹಿಂದೆ ಏನಾಗ್ತಾ ಇತ್ತು, ಸುಮ್ಗೆ ನೆಟ್ ಬಿಟ್ಬಿಡೋರು, ಅದರಿಂದ ಕಡೆ ಜಾಸ್ತಿ ಬರೋದು. ಈ ವರ್ಷ ಅಷ್ಟಿಲ್ಲ, ಕಡಿಮೆ ಆಗಿದೆ. 1% ಬೋರ್ಡೋ ದ್ರಾವಣವನ್ನ ಸಿಂಪಡಣೆ ಮಾಡ್ಕೋಬೇಕು ಆಗಸ್ಟ್ ನಲ್ಲಿ ಮತ್ತೆ ಕಾಪರ್ ಆಕ್ಸಿಕ್ಲೋರೈಡ್ ಡ್ರಂಚಿಂಗ್ ಇದೆ ಬೇರು ಕೊಳೆಗೆ ಮತ್ತೆ ಎಲೆ ಕೊಳೆಗೆ. ಸೊ ಎಲೆ ಚುಕ್ಕೆ ರೋಗ ಏನಾದ್ರು ಕಂಡ್ರೆ ಕಾರ್ಬನ್ ಡೈಸಿಂಗ್ ಪ್ಲಸ್ ಮ್ಯಾಂಕೋಸ್ ಮಿಶ್ರಣವನ್ನ ಸಿಂಪಡಣೆ ಮಾಡಬಹುದು. ಸೊ ಬಲಿತ ಕಾಯಿಗಳನ್ನ ಕೊಯ್ಲು ಪ್ರಾರಂಭಿಸಬಹುದು. ಆಗಸ್ಟ್ ನಲ್ಲಿ ಪ್ರಾರಂಭ ಆಗುತ್ತೆ, ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಶುರು ಆಗ್ಬಿಡುತ್ತೆ. ಚರಂಡಿಗಳನ್ನ ಸ್ವಚ್ಛ ಮಾಡ್ಕೊಂಡಿರ್ಬೇಕು ಸೆಪ್ಟೆಂಬರ್ ಮಳೆಗೆ, ಕಳೆ ತೆಗಿಬಹುದು ಮತ್ತೆ ಒಣಗಿದ ಎಲೆಗಳನ್ನು ತೆಗೆದ್ಬಿಟ್ಟು ಮತ್ತೆ ಸಿಂಪಡಣೆ ಶುರು ಮಾಡ್ಕೊಬೇಕು ಸೆಪ್ಟೆಂಬರ್ ಮೇಲೆ. ಬಿಸಿಲು ಬರ್ತಾ ಇರುತ್ತೆ, ತಿರ್ಗಾ ಹುಳಗಳು ಅವಳಿ ಜಾಸ್ತಿ ಆಗುತ್ತೆ. ಸೊ ಅದನ್ನ ಮಾಡ್ಕೊಬೇಕಾಗತ್ತೆ. ಅಂದ್ರೆ ಯಾವಾಗ್ಲೂ ಪ್ಯಾನಿಕಲ್ ಸುತ್ತಬಿಟ್ಟು ಗೊಬ್ಬರ ಕೊಡಬೇಕು, ಅದ್ರ ಮೇಲೆ ಕೊಡಬಾರ್ದು. ಅದೊಂದು ಬಹಳ ಮುಖ್ಯ, ಅಂದ್ರೆ ಮೇಲಕ್ಕೆ ಕಟ್ಟಬೇಕಾಗತ್ತೆ, ಅದನ್ನ ಸುತ್ತಬಹುದು. ಸೊ ಸುತ್ತಬಿಟ್ಟು ಗೊಬ್ಬರ ಕೊಡಬೇಕು. ಸೊ ಅದ್ರ ಜೊತೆಗೆ ಲೋಗ ಪೋಷಕಾಂಶಗಳನ್ನ ಬೇಕಾದ್ರೆ ಹೊಡ್ಕೊಬಹುದು. ಜುಲೈ ಆಗಸ್ಟ್ ಅಲ್ಲಿ ಹೊಡೆದಿಲ್ಲ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಹೊಡ್ಕೊಬಹುದು. ಈ ಸೆಪ್ಟೆಂಬರ್ ಮತ್ತೆ ಮೇ ಜೂನ್ ಬಹಳ ಮುಖ್ಯವಾದ ಕೆಲಸ ಮಾಡುವಂತ ತಿಂಗಳುಗಳು. ಅಂದ್ರೆ ಗೊಬ್ಬರ ಕೊಡೋದು, ಗೊಬ್ಬರ ಕೊಡೋದು ಎಲ್ಲ ಕೆಲಸಗಳನ್ನು ಆ ತಿಂಗಳಲ್ಲೇ ಮಾಡೋದು. ಅಂದ್ರೆ ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ಅಂತವೆಲ್ಲ. ಸೊ ಎಲ್ಲ ಕ್ರಾಪ್ಗೂ ಅಷ್ಟೇ, ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಈ ಪ್ರೀ ಮಾನ್ಸೂನ್ ಪೋಸ್ಟ್ ಮಾನ್ಸೂನ್ ರೆಕಮೆಂಡೇಶನ್ಸ್ ಇದೆ, ಅದನ್ನ ಮಾಡ್ಕೊಬೇಕು. ಈ ಬೆಳೆನಲ್ಲಿ ಕೀಟ ಜಾಸ್ತಿ ಇರೋದ್ರಿಂದ ಮಾರ್ಚ್ ಏಪ್ರಿಲ್ ಮೇ ಬಹಳ ಮುಖ್ಯ ಆಗುತ್ತೆ. ಅವಾಗ ಏನು ಮಾಡಿದೇನೆ, ಆಮೇಲೆ ಕೀಟ ಬಂತು ಅಂದ್ರೆ ಏನ್ ಮಾಡಿದ್ರು, ಆಮೇಲೆ ತಗೊಂಡೋಗಿ ಏನೇ ಮಾಡಿದ್ರು, ಆಮೇಲೆ ಸ್ಪ್ರೇ ಬಂದಿದ ಕಾಯಿ ಮಾತ್ರ ಅದನ್ನ ನಿಯಂತ್ರಣ ಮಾಡುತ್ತೆ ಹೊರತು. ಕಜ್ಜಿ ಬಂದ್ಮೇಲೆ ಕಜ್ಜಿ ಅದೇನು ಸಣ್ಣಕ್ಕೆ ಇರುತ್ತೆ, ಚುಚ್ಚುತ್ತೆ, ಅದು ದೊಡ್ಡದಾಗುತ್ತೆ ಕಾಯಿ ಮೇಲೆ. ಅದು ಸಣ್ಣ ಇದ್ದಾಗ ಆಗುತ್ತೆ, ಅದು ಕಾಯಿ ಡೆವಲಪ್ ಆದಾಗ ಹೋಗಿ ಅಲ್ಲಿ ಹೋಗಿ ಸುಮ್ಗೆ ರಸ ಇರುತ್ತೆ ಅಷ್ಟೇ. ಅದೇ ಕಾಯಿ ದೊಡ್ಡದಾಗ್ತಾ ಆಗ್ತಾ ದೊಡ್ಡದಾಗ ಕಾಣುತ್ತೆ, ಚಿಕ್ಕದ್ರಲ್ಲಿ ಏನು ಕಾಣೋದಿಲ್ಲ, ದೊಡ್ಡದಲ್ಲಿ ಕಾಣುತ್ತೆ. ಅದರಿಂದ ಅವಾಗ ನಿಯಂತ್ರಣ ಮಾಡಿದ್ರೆ ಕಜ್ಜಿಯನ್ನು ನಿಯಂತ್ರಣ ಮಾಡ್ಕೊಬೋದು. ಸೊ ಇನ್ನು ಹೊಸ ಹೊಸ ಕೆಮಿಕಲ್ಸು ಮುಂದೆ ನಾವು ರೆಕಮೆಂಡೇಶನ್ ಕೊಡ್ತೇವೆ. ಇದೆಲ್ಲ ಪ್ರೆಸೆಂಟ್ ಇರೋ ಕೆಮಿಕಲ್ಸು ರೆಕಮೆಂಡೇಶನಲ್ಲಿ ಇದೆ, ಅದನ್ನು ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ನಾರ್ಮಲಿ ಗಿಡದ ಬುಡಕ್ಕೆ ಮಣ್ಣು ಕೊಡಬೇಕು. ಮಳೆ ಜಾಸ್ತಿ ಇರೋ ಪ್ರದೇಶಗಳಲ್ಲಿ ಬೇರು ಮೇಲೇ ಎದ್ಬಿಡುತ್ತೆ, ಇಲ್ಲ ಬೇರು ತುದಿಗಳು ಒಣಗೋಗ್ತವೆ. ಬೇರು ತುದಿ ಒಣಗೋದ್ರೆ ಗಿಡ ಹಳದಿ ಆಗುತ್ತೆ, ಅದರಿಂದ ಬೇರು ತುದಿ ಒಣಗದಂಗೆ ಏನು ಸೆಪ್ಟೆಂಬರ್ನಲ್ಲಿ ನೀವು ಗೊಬ್ಬರ ಕೊಟ್ಟಿರ್ತೀರಿ. ಸೊ ಅದ್ರ ಜೊತೆಗೆ ಕಾಂಪೋಸ್ಟ್ ಇದ್ರೆ ಕೊಡ್ಬೋದು, ಹೂವು ಕೊಟ್ಟಾಗಿದ್ರೆ ಆನಂತರ ಅದು ಗಿಡಕ್ಕೆ ಮಣ್ಣು ಕೊಡಬೇಕು. ತರಗೆಲೆ ಹಾಕ್ಬಿಟ್ಟು ಮಣ್ಣೆಲ್ಲ ಕೊಟ್ಟರೆ ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ಇಯರ್ಗೆ ಎಲೆಗಳು ಕಾಯಿ ಕಟ್ತವೆ. ಆ ಕೆಲಸ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಕಾಯಿ ಕಟ್ಟೋದು ಕಡಿಮೆ, ಗಿಡ ವೀಕ್ ಆಗುತ್ತೆ. ಸೊ ಮತ್ತೆ ಕಟ್ಟೆ ಗಿಡ ಇದ್ರೆ ತೆಗಿಬೇಕು. ಥ್ರಿಪ್ಸ್ ಹತೋಟಿಗೆ ನಾನು ಆಗಲೇ ಹೇಳಿದ ಪಿಪ್ರೋನಿಲ್ಲು ಅಥವಾ ಸ್ಪೈನೋಸೈಡ್ ಸಿಂಪಡಣೆ ಮಾಡ್ಕೊಬೇಕು. ಬಲಿತ ಕಾಯಿಗಳನ್ನು ಕುಯ್ಕೋಬೇಕು ಅಕ್ಟೋಬರ್ನಲ್ಲಿ, ಮುಂದುವರಿಯುತ್ತೆ ಮುಂದುವರಿಯುತ್ತೆ ಡಿಸೆಂಬರ್ ಗಂಟನು ಕೊಯ್ಲು ಮುಂದುವರಿಯುತ್ತೆ. ಮಳೆ ಮೇಲೆ ಮಳೆ ನಿಂತ 20 ದಿನ ಕೊಡಬೇಕು ಅಂತ ಇದೆ. ಬುಡಕ್ ಮಣ್ಣು ಕೊಡೋದು ನವೆಂಬರ್ ತಿಂಗಳಲ್ಲೂ ಮಾಡ್ಬೋದು. ಯಾಕೆಂದ್ರೆ ಮಳೆ ನಿಲ್ದೇ ಇದ್ರೆ ಏನ್ ಮಾಡೋದು, ಮಳೆ ಇದ್ರೆ ಮಣ್ಣು ಕೊಡಕ್ ಬರೋದಿಲ್ಲ, ಕುದ್ಲಿಗೆ ಮಣ್ಣು ಬರೋಲ್ಲ, ಪುಡಿ ಪುಡಿ ಆಗಲ್ಲ. ಸೊ ಅವಾಗ ತಗೊಂಡೋಗಿ ಆ ಹಸಿ ಮಣ್ಣನ್ನ ಕೊಟ್ರೆ ಇನ್ನೂ ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ಸೊ ಅಂದರೆ ಚೆನ್ನಾಗಿ ಪುಡಿ ಪುಡಿ ಆಗಬೇಕು ಮಣ್ಣು, ಆವಾಗ ಕೊಟ್ಟರೆ ಒಳ್ಳೆಯದು. ಸೊ ಅಕ್ಟೋಬರ್ ನವೆಂಬರಲ್ಲಿ ಕೊಡೋದು. ಡಿಸೆಂಬರ್ನಲ್ಲೆಲ್ಲ ಕಳೆ ನಿಯಂತ್ರಣ ಮಾಡ್ಕೋಬೇಕು, ಒಣಗಿದ ಎಲೆಗಳನ್ನು ತೆಗಿಬೇಕು, ಮುಂಗಾರು ಪ್ರಾರಂಭದ ಗಿಡಗಳಿಗೆ ನೀರು ಉಳಿಸ್ಕೋಬೇಕು, ಆವಾಗ ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತು ತೆಗಿಬೇಕು, ಬಲಿತ ಕಾಯಿಗಳನ್ನು ಕುಯ್ಕೋಬೇಕು. ನಾರ್ಮಲಿ ಡಿಸೆಂಬರ್ ಇವೆಲ್ಲ ಏಲಕ್ಕಿ ಏನಾಗುತ್ತೆ ಅಂದರೆ ಸೆಪ್ಟೆಂಬರಿಂದನೇ ಶುರು ಆಗುತ್ತೆ. ಡಿಸೆಂಬರ್ ಗಂಟ ಮಲಬಾರ್ ಟೈಪ್ಗಳು, ಈ ಹುಳುಕ ಟೈಪು ಅಥವಾ ಮೈಸೂರು ಟೈಪ್ಸ್ ಏನಿದೆ, ಈ ನೆಲ್ಲೆಹನಿಯೆಲ್ಲ ಏನು ಬೆಳೀತಾರೆ, ವರ್ಷ ಎಲ್ಲ ಕಾಯಿ ಕುಯ್ತಾರೆ, ವರ್ಷ ಎಲ್ಲ ನೀರು ಕೊಡ್ತಿದ್ದಾವೆ, ಎಕ್ಸೆಪ್ಟ್ ಮೇ ಜೂನ್ ಜುಲೈ ಆಗಸ್ಟ್. ಕೆಲವರೆಲ್ಲ ಚೆನ್ನಾಗಿ ಬೆಳೀತಿದ್ದಾರೆ, ಒಂದು ಎಕರೆಗೆ 400 ಕೆಜಿ ಕುಯ್ಯೋರಿದ್ದಾರೆ, ಕೆಲವರು 300 ಕೆಜಿ ಕುಯ್ತಾರೆ. ಈ 300 ಕೆಜಿ 400 ಕೆಜಿ ಕುಯ್ಯೋರು ಆಲ್ಮೋಸ್ಟ್ ವರ್ಷ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಸೊ ತುಂಬ ಜನ 50 ಕೆಜಿ ಕುಯ್ತಾರೆ. ಇವರು ಗಿಡ ನೆಡ್ತಾರೆ, ಸ್ವಲ್ಪ ನೋಡ್ಕೊಳ್ತಾರೆ, ಒಂದೆರಡು ಸಾರಿ ಗೊಬ್ಬರ ಕೊಡ್ತಾರೆ, ಒಂದೆರಡು ಸಾರಿ ಕಳೆ ತೆಗಿತಾರೆ, ಒಂದೆರಡು ಸಾರಿ ಸ್ವಾಗೆ ತೆಗಿತಾರೆ, ಒಂದು ಎರಡು ಸ್ಪ್ರೇ ಮಾಡ್ತಾರೆ. ಇವರೆಲ್ಲ 50 ರಿಂದ 100 ಕೆಜಿ ಕುಯ್ತಾರೆ. ಇವರಿಗೆಲ್ಲ 10 ಎಕರೆ ಇರುತ್ತೆ. ಸೊ ಕುಯ್ಯೋದು ಮಾತ್ರ ಒಂದು 300 ಕೆಜಿ 350 ಕೆಜಿ 10 ಎಕರೆಯಲ್ಲಿ. ಅವರು ದೊಡ್ಡ ತೋಟ ಇರುತ್ತೆ, ಕೆಲಸಗಳು ಅಷ್ಟೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಮೀಡಿಯಂ ಮಾಡ್ಕೊಳ್ತಾರೆ. ಒಂದು 500 ಕೆಜಿ ಗಂಟ ಕುಯ್ಯೋರು 10 ಎಕರೆಯಲ್ಲಿ ಸುಮಾರು ಜನ ಇದ್ದಾರೆ. ಅವ್ರೇನು ಮಾಡ್ತಾರೆ ಅಂದರೆ ಕಡಿಮೆ ಕೆಲಸ ಮಾಡ್ತಾರೆ, ಗಿಡ ಜಾಸ್ತಿ ಇಟ್ಕೊಂಡಿರ್ತಾರೆ, ಅದರಿಂದ ಆ ಥರ ಮೇಂಟೈನ್ ಮಾಡ್ತಾರೆ. ಇಂಟೆನ್ಸಿವ್ ಮಾಡೋರು ಏನು ಮಾಡ್ತಾರೆ, ತಿಂಗಳು ಮಾಡ್ತಾರೆ, ಎಕ್ಸೆಪ್ಟ್ ಮಳೆಗಾಲದಲ್ಲಿ ಚರಂಡಿ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ನೋಡಿಕೊಂಡು ಅವರೆಲ್ಲ 400 ರಿಂದ 600 ಕೆಜಿ ಪರ್ ಎಕರ್ ಕುಯ್ತಾರೆ. ಅವರಲ್ಲಿ ವರ್ಕೌಟ್ ಆಗ್ತಿದೆ. ಮತ್ತೆ ಕೊಯ್ಲಿಗೆ ಹೆಚ್ಚು ಖರ್ಚು ಬರುತ್ತೆ, ಕುಯ್ಲಿಗೆ 60% ಖರ್ಚು ಹೋಗ್ಬಿಡುತ್ತೆ. ಒಂದು ಎಕರೆಗೆ 50-100 ಕೆಜಿ ಕುಯ್ಯೋರ್ ದುಡ್ಡು ಕುಯ್ಲಿಕ್ಕೆ ಹೋಗ್ಬಿಡುತ್ತೆ. ಅಂದ್ರೆ ಎಷ್ಟು ದಿನಕ್ಕೊಂದ್ಸರಿ ಕೊಯ್ಲು ಮಾಡ್ಕೊಳ್ತಾ ಇರಬೇಕಾಗತ್ತೆ? ನಾರ್ಮಲಿ 15 ದಿನಕ್ಕೊಂದ್ಸರಿ ಹಣ್ಣಾಗುತ್ತೆ, 5-6 ಕುಯ್ಲಂತೂ ಮಾಡ್ಬೇಕಾಗುತ್ತೆ. ಡಿಸೆಂಬರ್ ಗಂಟ ಕುಯ್ತು ಅಂತ ಹೇಳಿದ್ರೆ ತಿಂಗಳು ಒಂದ್ಸರಿ ಕುಯ್ತಾರೆ. ಆಗಸ್ಟ್ ತಿಂಗಳಿಂದಲೇ ಪ್ರಾರಂಭ ಆಗುತ್ತೆ, ಶುರು ಆಗ್ಬಿಡುತ್ತೆ. ಜನವರಿ ಫೆಬ್ರವರಿ ವರ್ಗು ಇರುತ್ತೆ. ಕೆಲವು ನೆಲ್ಲೆಹಾನಿ ಎಲ್ಲ ಇರುತ್ತೆ, ಕೊತ್ತುಗಳು ಕುಯ್ಕೊಂಡ್ಬಿಡ್ತಾರೆ, ಕೊತ್ತು ಕುಯ್ಯೋ ಶುರು ಆಗಿರುತ್ತೆ, ಕೊತ್ತು ಕುಯ್ದು ಬರೋ ವರ್ಷಕ್ಕೆ ಮಣ್ಣಿನ ಕೊಟ್ಕೊಂಡು ರೆಡಿ ಮಾಡ್ಕೊಳ್ತಾರೆ. ಸೊ ಏಲಕ್ಕಿ ಒಂದು ಲಾಭದಾಯಕ ಬೆಳೆ, ಒಂದು 200 ಕೆಜಿ ಒಂದು ಎಕರೆಗಾದರೂ ಕುಯ್ಬೇಕು, 100 ಕೆಜಿಗೆ ಹೆಂಗೋ ವರ್ಕೌಟ್ ಆಗುತ್ತೆ. 200 ಕೆಜಿ ಕುಯ್ದ್ರೆ ಲಾಭದಾಯಕ ಆಗುತ್ತೆ, 300 ಕೆಜಿ ಕುಯ್ದ್ರೆ ಅದೇ ಒಂದು ದೊಡ್ಡ ಬೆಳೆ, ಒಳ್ಳೆ ಬೆಳೆ. ನೆಲ್ಲೆಹನಿ ಎಲ್ಲ ಹಾಕಿರೋರೆಲ್ಲ ತುಂಬ ಇಂಟೆನ್ಸಿವ್ ಆಗಿ ಮಾಡ್ತಿದ್ದಾರೆ, ಮಲಬಾರ್ ಟೈಪ್ಸ್ ಎಲ್ಲ ಕೆಲವರು ಹಾಕಿದ್ದಾರೆ, ಅವರು ಮೀಡಿಯಮ್ ಕ್ರಾಪ್ ಕುಯ್ತಿದ್ದಾರೆ. ಬಟ್ ಈ ಮಲಬಾರ್ ಟೈಪ್ಸಲ್ಲಿ ಏನಾಗುತ್ತೆ ಅಂದರೆ ಈ ಕೀಟಗಳ ಹಾವಳಿ ಕಡಿಮೆ, ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡೋದು ಕಡಿಮೆ. ಈಗೇನು ಮಾರ್ಕೆಟಲ್ಲಿ ಮೋಸ್ಟ್ಲಿ ಅದೆಲ್ಲ ನೆಲ್ಲೆಹನಿ ಕ್ರಾಪ್ ತುಂಬ ಕೀಟನಾಶಕಗಳು ಹೊಡೆದಿರ್ತಾರೆ, ಸೊ ಅದು ರೆಸಿಡ್ಯೂ ಪ್ರಾಬ್ಲಮ್ ಬರುತ್ತೆ. ಬಟ್ ನಮ್ಮ ಮೈಸೂರು ಟೈಪ್ಸ್ಗೆ ಮಾರ್ಕೆಟಲ್ಲಿ ಸರ್ವೆ ಮಾಡ್ತಿದ್ದಾರೆ, ನಾವು ಕರ್ನಾಟಕದಲ್ಲಿ ಏಲಕ್ಕಿ ಬೆಳೀತಿದ್ದೀವಿ, ಅದರಲ್ಲಿ ಕೀಟನಾಶಕದ ಅಂಶಗಳಿಲ್ಲ, ಕಡಿಮೆ ಎಕ್ಸೆಪ್ಟ್ ನಾವು ನೆಲ್ಲೆಹನಿ ಬಿಟ್ಟರೆ ಬೇರೆದರಲ್ಲೆಲ್ಲ ಕೀಟನಾಶಕ ಅಂಶಗಳು ಕಡಿಮೆ. ಇವಕ್ಕೆ ಸ್ಪ್ರೇನೂ ಮಾಡೋಲ್ಲ, 2-3 ಸ್ಪ್ರೇ ಮಾಡಿಕೊಂಡು ಬೆಳೀತಿರ್ತಾರೆ. ಜಾಸ್ತಿ ಇಳುವರಿ ಬರಲಿಲ್ಲ ಅಂದರೆ ಲಾಭ ಅಲ್ಲ. ಇದರಲ್ಲೂ ಮಾಡ್ಬೋದು, ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಸ್ವಲ್ಪ ಹೆಚ್ಚು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ಒಂದು 2 ಎಕರೆ ಮಾಡಬೇಕು ಈ ವರ್ಷ, ಒಂದೆರಡು ವರ್ಷ ಬಿಟ್ಟು ಇನ್ನೊಂದು 2 ಎಕರೆ ಮಾಡಬೇಕು. ಸೊ ಹೊಸ ಬೆಳೆನೂ ಬರ್ತಿರ್ಬೇಕು, ಹಳೆ ಬೆಳೆ 2 ಎಕರೆ ಮೇಲೆ ಇರಬಾರ್ದು. ಒಂದು 10 ಎಕರೆ ಇರೋನು ಒಂದು 1 ಎಕರೆ ಮಾಡ್ಕೊಂಡು ಹೋದರೆ ಸಾಕು, 5 ಎಕರೆ ಏಲಕ್ಕಿ ಸಾಕು. ವರ್ಷ ವರ್ಷವನ್ನು 1 ಎಕರೆನೇ ಹಾಕ್ಬೇಕು, ಒಂದೇ ಸರಿ 5 ಎಕರೆ ಹಾಕ್ಬಾರ್ದು. ಅವಾಗ ಏನಾಗುತ್ತೆ, ಇದು 1 ಎಕರೆ ಅದು 250-300 ಕೆಜಿ ಎರಡನೇ ವರ್ಷ ಕೊಡುತ್ತೆ. ತಾಳಗಳನ್ನ ನೆಡಬೇಕು, ತಳಿಗಳದ್ದು ಬೀಜದಿಂದ ನೆಡೋ ಬದಲು ಕೊಟ್ಟುಗಳನ್ನ ನೆಡಬಹುದು, ತಾಳಗಳು ತಗೊಂಡು ನೆಡಬೇಕು. ತಾಯಿ ಗಿಡ ತಗೊಂಡು ನೆಟ್ಟರೆ ಎರಡನೇ ವರ್ಷಕ್ಕೆ ಒಳ್ಳೆ ಬೆಳೆ ಆಗುತ್ತೆ, ಎರಡನೇ ವರ್ಷಕ್ಕೆ ಒಂದು ಬೆಳೆ ಆಗುತ್ತೆ, ಮೂರನೇ ವರ್ಷಕ್ಕೆ ಇನ್ನೊಂದು ನೆಟ್ಟಿರ್ತಾನೆ, ಅದರಲ್ಲಿ ಎರಡನೇ ವರ್ಷಕ್ಕೆ ಬಂದಿರುತ್ತೆ, ಅದರಲ್ಲಿ ಬೆಳೆ ಆಗುತ್ತೆ, ಅವಾಗ ಮೇಂಟೈನ್ ಆಗುತ್ತೆ. ಮತ್ತೆ ಈಗ ಇವರು ತಾಳಗಳನ್ನು ತಿತ್ತು ಮಾರ್ಲಿಕ್ಕೂ ಸುತ ಅವರು ವ್ಯವಸ್ಥೆ ಮಾಡ್ಕೊಬೇಕು. ಯಾರು ರೈತರು ಕೇಳಿದರೆ ಅದನ್ನು ಮಾರಿದ್ರೆ ಅದ್ರ ದುಡ್ಡು ಬರುತ್ತೆ, ಒಂದು 200 ಗಿಡ ಜಾಸ್ತಿ ಹಾಕೊಂಡಿದ್ರೆ ಅದನ್ನು ಮಾರಿದರೆ ಅವ್ರ ನೆಟ್ ಖರ್ಚೆಲ್ಲ ಬರುತ್ತೆ. ಆ ರೀತಿ ಮಾಡಿದಾಗ ಏಲಕ್ಕಿ ಒಂದು ಲಾಭದಾಯಕ ಆಗುತ್ತೆ ಹೊರತು. ಸೊ ವ್ಯವಸ್ಥೆ ಅಂದರೆ ಬಿಸ್ನೆಸ್ ಥರ ಯೋಚನೆ ಮಾಡಬೇಕಾಗುತ್ತೆ, ತಾಳಗಳನ್ನು ಮಾರಬೇಕು, ಅದು ತಾಳ ಬರೆಸ್ಕೊಂಡಿರ್ಬೇಕು. ಏಲಕ್ಕಿ ರೇಟು ಚೆನ್ನಾಗಿದ್ದಾಗ ರೈತರು ಬರ್ತಾರೆ, ನಮ್ಮ ಕರ್ನಾಟಕಕ್ಕೆ ಒಂದು 3,000 ರೂಪಾಯಿ ಕೆಜಿ ಇರಬೇಕು. 2,000-3,000 ಇದ್ದರೆ ಏಲಕ್ಕಿ ಬೆಳೆಯೋರು ತುಂಬ ಜನ ಬರ್ತಾರೆ. 1,000 ರೂಪಾಯಿ 800 ರೂಪಾಯಿ ಎಲ್ಲ ಬಂದಾಗ ಪಾಪ ನಮಗೂ ಬೇಜಾರಾಗುತ್ತೆ, ಅದು ಅಷ್ಟು ಖರ್ಚಿಗೆ ಸರಿಯಾಗುವುದಿಲ್ಲ. ಬಟ್ ಏನಾಗುತ್ತೆ ಅಂದರೆ ಬೇರೆಯವರು ಏಲಕ್ಕಿಯನ್ನು ಚೆನ್ನಾಗಿ ಬೆಳೆಯೋದ್ರಿಂದ ಮಾರ್ಕೆಟು ಅಪ್ ಆ್ಯಂಡ್ ಡೌನ್ ಆಗ್ತಾಯಿರುತ್ತೆ. ಬಟ್ ನಮ್ಮ ಕರ್ನಾಟಕದ ಏಲಕ್ಕಿ ಬೆಳೆದ್ರೆ ಉತ್ತಮ ಗುಣಮಟ್ಟದ ಏಲಕ್ಕಿ ಆಗುತ್ತೆ, ಮನೆಗೆ ಯೂಸ್ ಮಾಡ್ಲಿಕ್ಕಂತೂ ಭಾಳ ಚೆನ್ನಾಗಿರುತ್ತೆ. ಮಾರ್ಕೆಟಲ್ಲಿ ಅದು ಅಟ್ರಾಕ್ಷನ್ ಕಡಿಮೆ, ಕಲರ್ ಇಲ್ಲ, ಅದನ್ನು ಜನ ಮನೆಗೆ ಬಳಸ್ಬೋದು. ಆ್ಯಕ್ಚುಲಿ ಏಲಕ್ಕಿ ಅಂದರೆ ಬೀಜ ಕಪ್ಪಿರಬೇಕೇ ಹೊರತು ಮೇಲಿನ ಸ್ಕಿನ್ ಯಾರು ಯೂಸ್ ಮಾಡೋಲ್ಲ, ಜನರಲ್ಲಿ ತೆಗಿತಾರೆ ಮತ್ತೆ ಬೀಜ ತಗೊಳ್ತೀವಿ. ಬೀಜ ಕಪ್ಪಿರಬೇಕು, ಪರಿಮಳ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಏಲಕ್ಕಿ ಬೆಳೆಯೋದು. ಕಲರ್ಗೆ ಜನ ದುಡ್ಡು ಜಾಸ್ತಿ ಕೊಡೋದ್ರಿಂದ ಸ್ಪ್ರೇ ಮಾಡಿದ್ರೆ ಕಜಿಕಾಯಿ ಇರುತ್ತೆ, ಆವಾಗಲೂ ಸುದ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಜನ ರೇಟ್ ಕಡಿಮೆ ಆಗೋದ್ರಿಂದ ಜನಗಳು ಅದನ್ನು ಇಷ್ಟಪಡಲ್ಲ. ಆ್ಯಕ್ಚುಲಿ ಈಗಾಗಲೇ ಇನ್ಸೆಕ್ಟಿಸೈಡ್ ಜಾಸ್ತಿ ಮಾಡಿದರೆ ಅಂಥದ್ದು ಮಾರ್ಕೆಟಲ್ಲಿ ರಿಜೆಕ್ಟ್ ಆಗ್ತಿದೆ, ಅದು ರಫ್ತು ಮಾಡೋಕ್ಕಾಗದೇ ಇಲ್ಲ, ಅದು ಆಗೋದಿಲ್ಲ, ಡಿಸ್ಟ್ರಾಯ್ ಮಾಡ್ತಿಲ್ಲ, ಆ್ಯಕ್ಷನ್ ಮಾಡಲಿಕ್ಕೆ ಅಲೋ ಮಾಡ್ತಿಲ್ಲ. ಸೊ ಈ ರೀತಿ ಕೆಲವು ಕ್ರಮಗಳನ್ನು ತರ್ತಾ ಇದ್ದಾರೆ, ಕಲರ್ ಕೊಡ್ತಾರೆ. ಸೊ ಮತ್ತೆ ರೆಸಿಡ್ಯೂ ಇದ್ರೆ ಅದೋ ಮಾಡೋದು. ಸೊ ಮುಂದೆ ಒಂದು ಸ್ವಲ್ಪ ವರ್ಷಗಳಲ್ಲಿ ಇನ್ಸೆಕ್ಟಿಸೈಡ್ ಯೂಸ್ ಕಡಿಮೆ ಆಗುತ್ತೆ, ಅವಾಗ ಕರ್ನಾಟಕದ ಏಲಕ್ಕಿಗೆ ಬೆಲೆನೂ ಸಿಗುತ್ತೆ, ಗುಣಮಟ್ಟ ಚೆನ್ನಾಗಿದೆ, ಬೆಲೆ ಸಿಗ್ತಾ ಇಲ್ಲದೇ ಇರೋದ್ರಿಂದ ನಾವು ಹಿಂದೆ ಮುಂದೆ ನೋಡ್ತಿದ್ದಾವೆ. ಸೊ ಒಂದು ಒಳ್ಳೆ ಬೆಲೆ ಸಿಕ್ಕಿದಾಗ ಕರ್ನಾಟಕದ ರೈತರದ್ದು ಸುದ ಏಲಕ್ಕಿಯನ್ನು ಬೆಳೆದು ಆದಾಯ ಗಳಿಸ್ಕೋಬಹುದು. ಇವತ್ತು ಏಲಕ್ಕಿಯನ್ನು ಜಾಸ್ತಿ ಬೆಳೆದ್ರೆ ಆದಾಯ, ಕಡಿಮೆ ಬೆಳೆದ್ರೆ ಇಲ್ಲ. ಬೆಳೀತಿದ್ದಾರೆ, ಕಡಿಮೆ ಬೆಳೆದ್ರಿಂದ ಆದಾಯ ಆಗ್ತಾ ಇಲ್ಲ. ಜಾಸ್ತಿ ಬೆಳೆ ವ್ಯವಸ್ಥೆ ಆಗಬೇಕು, ಅನಂತರ ಅದು ಆದಾಯ ಆಗುತ್ತೆ. ಕರ್ನಾಟಕದಲ್ಲೂ ಏಲಕ್ಕಿ ಬೆಳೆಯೋರು ಇದ್ದಾರೆ, ಬೇರೆ ಪ್ರದೇಶಗಳಲ್ಲಿ ಏಲಕ್ಕಿ ಬಂದಿದೆ. ಈಗ ಮಗ್ಗೆನಲ್ಲಿ 2,000-5,000 ಕೆ ಜಿ ಏಲಕ್ಕಿ ಬೆಳೆದಿಟ್ಕೊಂಡಿದ್ದಾರೆ. ಅದೇ ಥರ ಬೇರೆ ಬೇರೆ ಪ್ರದೇಶಗಳಲ್ಲಿ ಏಲಕ್ಕಿಯನ್ನು ಬೆಳೀತಾ ಇದ್ದಾರೆ. ನೀರಿನ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ ಇರೋರು ಅದನ್ನು ಸುದ ಬೆಳಿಬಹುದು. ರೈತ ಬಾಂಧವರೇ, ತಮಗೆ ಈ ಏಲಕ್ಕಿ ಬೆಳೆಯಲ್ಲಿ ಇಡೀ ವರ್ಷ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663096241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663096241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಏಲಕ್ಕಿ ಬೆಳೆಯಲ್ಲಿ ಇಡೀ ವರ್ಷ ಯಾವ್ಯಾವ ತಿಂಗಳಲ್ಲಿ ಏನೇನು ಕೃಷಿ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಪ್ರತಿ ತಿಂಗಳು ಏಲಕ್ಕಿ ಬೆಳೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ SJ ಅಂಕೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಂದ 25,700 ರೂಪಾಯಿ, ಅರಬಿಕಾ ಚೆರಿ 14,700 ರೂಪಾಯಿಂದ 16,400 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 20,500 ರೂಪಾಯಿಂದ 21,000 ರೂಪಾಯಿ, ರೊಬೆಸ್ಟಾ ಚೆರಿ 11,500 ರೂಪಾಯಿಂದ 12,500 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತ ಹಾಲ್ಗುಂದ ಗ್ರಾಮ ಹತ್ರ ಮಡಿಕೇರಿ ITI ಪಕ್ಕ ವಾಸ ಇಂಜ ತಾಲಪಂಡ ಪೌತಿ ಕಾವೇರಪ್ಪ ಅಂಗಡಪೊಣ್ಣು ಪುಷ್ಪ ಕಾವೇರಮ್ಮ ಅಂಗ ಇಂದು ಮಜ್ಜನ ಮರಣಪಟ್ಟಿತು. 64 ಬೈತ್ರ ತಾಲಪಂಡ ಪುಷ್ಪ ಕಾವೇರಮ್ಮ ಅಂಗಡ ತಾಮನೆ ಅಳ್ಳಂಡ ಕಡಂಗಮರೂರು ದಪನ ಕಾರ್ಯ ನಾಳೆ ಮಜ್ಜನತ್ರ ಮೀದ ಮಡಿಕೇರಿ ಕೊಡವ ಸಮಾಜ ಕೈಕೊಳತು ನಡ್ಪಾಂದ ಒಕ್ಕ ಕರಾರ್ ಚಿಟ್ಟಿತು. ಪೊದ್ದು ಗ್ರಾಮ ಕಾರಳಾನ ಚೌರಿರ ಉತ್ತಪ್ಪ ಅಂಗಡಪೊಣ್ಣು ಪಾರ್ವತಿ ಅಕ್ಕವ ಅಂಗ ಇಂದು ಮರಣಪಟ್ಟಿತು. ಚೌರಿರ ಸೋಮಣ್ಣ ಅಂಗಡ ಅಮ್ಮ ಚೌರಿರ ಪಾರ್ವತಿ ಅಕ್ಕಮ್ಮ ಅಂಗಡ ತಾಮನೆ ಬೊಳ್ಳರ್ಪಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ ಒಕ್ಕ ತೂಟುಂಗಳತ್ತು ನಡಪಾಂದು ಒಕ್ಕ ಕರಾರ್ಚಿಟ್ಟಿತು. ಕರಡಿಗೋಡು ಗ್ರಾಮದ ಕುಕ್ನೂರು ದಿವಂಗತ ಕಾಳಪ್ಪ ಅವರ ಮಗ ಸುಬ್ಬಯ್ಯ ಅವರು ಇಂದು ನಿಧನರಾದರು. 74 ವರ್ಷ ಪ್ರಾಯದ ಕುಕ್ನೂರು ಸುಬ್ಬಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ನಡೆಯಲಿದೆ. ಮೂಲತ ಸೋಮರ್ಪೇಟೆ ಕಿಬ್ಬೆಟ್ಟು ಊರಿನವರಾದ ಪೌತಿ ಎಲ್ಬಿ ಗಣೇಶ್ ಅವರ ಪತ್ನಿ ಪಾರ್ವತಿ ಎಲ್ಜಿ ಅವರು ಇಂದು ನಿಧನರಾದರು. ಪಾರ್ವತಿ ಎಲ್ಜಿ ಅವರ ಅಂತ್ಯಕ್ರಿಯೆ ನಾಳೆ ಕಿಬ್ಬೆಟ್ಟದಲ್ಲಿ ನಡೆಯಲಿದೆ. ಮೂಲತಃ ಬಾವಲಿ ಗ್ರಾಮದ ನಿವಾಸಿ, ಮಡಿಕೇರಿಯ ಓಂಕಾರೇಶ್ವರ ದೇವಸ್ಥಾನದ ಹತ್ತಿರ ವಾಸವಿರುವ ಕುಟ್ಟನ ದಿವಂಗತ ಸೋಮಯ್ಯ ಅವರ ಪತ್ನಿ ಪೊನ್ನವ ನೀಲಮ್ಮ ಅವರು ಇಂದು ನಿಧನರಾದರು. 92 ವರ್ಷ ಪ್ರಾಯದ ಕುಟ್ಟನ ಪೊನ್ನಮ್ಮ ನೀಲವ ಅವರ ತವರು ಮನೆ ಅಚ್ಚುಡ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:20. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜುಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಭಾಗಮಂಡಲ ನಾಡು ಗೌಡ ಸಮಾಜ, ಕರಿಕೆ ಚೇರಂಬಾಣೆ ಗೌಡ ಸಮಾಜ, ಭಾಗಮಂಡಲ ನಾಡು ಗೌಡ ಯುವ ಒಕ್ಕೂಟ, ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟ ಇವರ ಕೂಡು ಕೂಟಲಿ ಇದೇ ತಿಂಗಳ 15ನೇ ತಾರೀಕು ಭಾಗಮಂಡಲದ ತ್ರಿವೇಣಿ ಸಂಗಮದ ಹತ್ತಿರ ಕುದುಕುಳಿ ಕುಶಾಲಪ್ಪನವರ ಗದ್ದೆಯಲ್ಲಿ ಅರೆಭಾಷೆ ಗಡಿನಾಡ ಉತ್ಸವ ನಡೆಯಕೊಟ್ಟು. ಗಡಿನಾಡ ಉತ್ಸವ ಜಂಬರದ ಮೆರವಣಿಗೆಗೆ ಶ್ರೀ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರೊಟ್ಟಿಗೆ ಶ್ರೀ ಆದಿಚುಂಚನಗಿರಿ ಶಾಖಾಮಠ ಹಾಸನದ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಚಾಲನೆ ಕೊಟ್ಟವೆ. ಸಭಾ ಕಾರ್ಯಕ್ರಮ ಕುದುಕುಳಿ ಕುಶಾಲಪ್ಪನವರ ಗದ್ದೆಯಲ್ಲಿ ಗುಡ್ಡೆಮನೆ ಅಪ್ಪಯ್ಯಗೌಡ ವೇದಿಕೆ ಮತ್ತು ಕೆದಂಬಾಡಿ ರಾಮಯ್ಯಗೌಡ ಸಭಾಂಗಣದಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿ, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ವಿರಾಜಪೇಟೆ ಮತ್ತು ಮಡಿಕೇರಿನ ಶಾಸಕರು, ಸಂಸದರು, ಅರೆಭಾಷೆ ಸಾಹಿತ್ಯ ಅಕಾಡೆಮಿನ ಮಾಜಿ ಅಧ್ಯಕ್ಷರುಗ, ಜಿಲ್ಲಾಧಿಕಾರಿ, ಕೊಡಗು ಗೌಡ ಸಮಾಜಗಳ ಅಧ್ಯಕ್ಷರ ಸೇರಿದಂಗೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕಿದ್ದು. ಕಾರ್ಯಕ್ರಮದ ಬಗ್ಗೆಯಲ್ಲಿ ಶಿವಪ್ರಸಾದ್ ಆಲೇಟಿ, ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣಿ, ಭಾಗಮಂಡಲ ನಾಡು ಗೌಡ ಒಕ್ಕೂಟ ಇವರಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ, ಪುಸ್ತಕ ಪ್ರದರ್ಶನ ಸಹ ನಡೆಯಕೊಟ್ಟು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಕುಶಾಲನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇದೇ ತಿಂಗಳ 16ನೇ ತಾರೀಕು ಹೊತ್ತಾರೆ 10:30 ಮಧ್ಯಾಹ್ನ 3 ಮುಟ್ಟ ಉದ್ಯೋಗ ಮೇಳ ನಡೆಯಕಿದ್ದು, ಜಿಲ್ಲೆನ ಬೇರೆ ಬೇರೆ ಖಾಸಗಿ ಸಂಸ್ಥೆಗ ಕಂಪನಿಗ ಈ ಮೇಳಲ್ಲಿ ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಬಕ್ಕಿದ್ದು, ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ, ಡಿಗ್ರಿ, ಸ್ನಾತಕೋತ್ತರ ಪದವಿ ಆದ ಅಭ್ಯರ್ಥಿಗ ಭಾಗವಹಿಸಕ್ ನೇರ ಸಂದರ್ಶನ ಮಾಡುವಂತಹ ಅಗತ್ಯ ಇರುವ ಅಭ್ಯರ್ಥಿಗ ಮೂಲ ದಾಖಲಾತಿಗಳೊಟ್ಟಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗಂತ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿ ಮಂಜುನಾಥ್ನವು ತಿಳಿಸಿಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆನ ಕಡೆಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ನವರ 134ನೇ ಹುಟ್ಟುಹಬ್ಬ ಇದೇ ತಿಂಗಳ 14ನೇ ತಾರೀಕು ಹೊತ್ತಾರೆ 10:30 ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆಯಕೊಟ್ಟು. ಇದರ ಬಗ್ಗೆಯಲ್ಲಿ ಅಂದು ಹೊತ್ತಾರೆ 7:30 ಬೇರೆ ಬೇರೆ ಕಲಾ ತಂಡಗಳೊಟ್ಟಿಗೆ ಕಾವೇರಿ ಕಲಾಕ್ಷೇತ್ರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್ ಮುಟ್ಟ ಮೆರವಣಿಗೆ ನಡೆಯಕೊಟ್ಟು. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲೆನ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಸೇರಿದಂಗೆ ಜಿಲ್ಲೆನ ಶಾಸಕರು, ಸಂಸದರು, ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸುವೆ ಅಂತ ಗೊತ್ತಾವುಟು. ಪೊನ್ನಂಪೇಟಿನ ಶ್ರೀ ರಾಮಕೃಷ್ಣ ಶಾರದಾಶ್ರಮದಲ್ಲಿ ನಾಳೆ ಹೊತ್ತಾರೆ 8:00 ಮಧ್ಯಾಹ್ನ 1 ಮುಟ್ಟ ಹುಣ್ಣಿಮೆ ಪೂಜೆನ ಬಗೆಯಲ್ಲಿ ಉಪನ್ಯಾಸ, ಭಜನೆ ಸೇರಿದಂಗೆ ವಿಶೇಷ ಪೂಜೆ ನಡೆಯಕೊಟ್ಟು ಅಂತ ಗೊತ್ತಾವುಟು. ಇದೇ ತಿಂಗಳ 14ನೇ ತಾರೀಕು ನಡೆಯಕಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ನವರ 134ನೇ ಹುಟ್ಟುಹಬ್ಬದ ಜಂಬರಲ್ಲಿ ವಿರಾಜಪೇಟೆ ತಾಲೂಕು ಮತ್ತು ಪೊನ್ನಂಪೇಟೆ ತಾಲೂಕಿನ ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಮತ್ತು ಸಮಾಜ ಕಲ್ಯಾಣ ಇಲಾಖೆನ ಕಡೆಯಿಂದ ವಿರಾಜಪೇಟೆನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಮುಂದೆ ಸ್ಥಾಪನೆ ಮಾಡಿರುವ ಅಂಬೇಡ್ಕರ್ನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಕಿದ್ದು ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗ ಸಮುದಾಯ ಮುಖಂಡರು ಭಾಗವಹಿಸಕುಂತ ತಾಲೂಕು ಮಟ್ಟದ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿನ ಅಧ್ಯಕ್ಷರು ಹಂಗೆ ತಹಶೀಲ್ದಾರ್ನವು ಕೇಳಿಕೊಂಡಳು. ಇದೇ 15 ತಾರೀಕು ಭಾಗಮಂಡಲಲ್ಲಿ ನಡೆಯಕಿರುವ ಅರೆಭಾಷೆ ಗಡಿನಾಡ ಉತ್ಸವ 2025 ಬಗೆಯಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿನವು

ಸುದ್ದಿ ಸಮಾಚಾರ ಓದ್ಯನ್ರುಲ್ಲ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಇದೇ ತಿಂಗಳ 14 ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ ಪುಟ್ಟಿನ ನಾಳು. ಇದೇ ತಿಂಗಳ 15 ಅರೆಬಾಸೆ ಗಡಿನಾಡ ಉತ್ಸವ. ಸುದ್ದಿರ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆಯ ಕೂಟಾದನಿಲು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಗಡ ನೂಯ್ಟನ್ 24 ಪುಟ್ಟನ ನಾಳಿನ ಇದೇ ತಿಂಗಳ 14 ಪೊಲಾಕ 10:30 ಮಡಿಕೇರಿಯ ಗಾಂಧಿ ಪರಂಬಲು ನಡೆತುವ. ಅಂದು ಪೊಲಾಕ 7:30 ಬೋರೆ ಬೋರೆ ಕಲಾ ತಂಡಕಾರ ಜೊತೆ ಕೂಡಿಯಂಡು ಕಾವೇರಿ ಕಲಾಕ್ಷೇತ್ರ ತುಂಜ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ವೃತ್ತಕತನಕ ಮೆರವಣಿಗೆ ಪೋಪದುಂಡು. ಈ ಕಾರ್ಬಾರ್ಲ ಜಿಲ್ಲಾ ಉಸ್ತುವಾರಿ ಸಚಿವ ವಿಜ್ಞಾನ ಪಿಣ್ಯ ತಂತ್ರಜ್ಞಾನ ಮಂತ್ರಿಗಳಾದ ಎನ್ಎಸ್ ಬೋಸರಾಜು, ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕಗಳಾದ ಡಾಕ್ಟರ್ ಮಂತರ್ಗೌಡ, ಮುಖ್ಯಮಂತ್ರಿಯ ಕಾನೂನು ಸಲಹೆಗಳನ್ನು ಅಜ್ಜಿಕುಟ್ಟಿರ ಎಸ್ ಪೊನ್ನಣ, ಸಂಸದಂಗ ಮಂತ್ರಿಯ ಜಿಲ್ಲಾಧಿಕಾರಿ ಮುಖ್ಯಪಟ್ಟಂಗ ಕೂಡಿಯಾಡುವ ಅಂತ ಅರಂಜಿ ಬಂದಿತ್ತು. ಕರ್ನಾಟಕ ಅರೆಬಾಸೆ ಸಂಸ್ಕೃತಿ ಪಿಣ್ಯ ಸಾಹಿತ್ಯ ಅಕಾಡೆಮಿರ ಕೂಟಾದ ನಿಲ ಭಾಗಮಂಡಲ ನಾಡರ ಗೌಡ ಸಮಾಜ, ಕರಿಕೆ ಚಾರಬಾಣೆ ಗೌಡ ಸಮಾಜ